ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವ್ಯಂಗ್ಯ. ನಾಳೆ ಕಾರವಾರ ನೌಕಾ ನೆಲೆಗೆ ಐಎನ್ಎಸ್ಸಿ ಕೌಂಡಿನ್ಯ ಸೇರ್ಪಡೆ, ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯ ಬೆಂಗಳೂರಿನಿಂದ ಲಕ್ನೋಗೆ ಸ್ಥಳಾಂತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಕೇಳುಗರೆ, ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3. ಈ ಪ್ರಮುಖ ಮಾಹಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ KYC ದಾಖಲೆಗಳೊಂದಿಗೆ SBIನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯುನೋ, ATM, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ KYC ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು KYC ಮಾಡಿ. ದಯವಿಟ್ಟು ಗಮನಿಸಿ, ಮರು KYC ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. ನಾನು ಚಿಕ್ಕಮಗಳೂರು ಜಿಲ್ಲೆ ತಾಲೂಕು ಬೆಳವಾಡಿ ಗ್ರಾಮದ BP ಪರಮೇಶ್ವರಪ್ಪ, ಭಜನಾ ಕಲಾವಿದ ಮತ್ತು ಜಾನಪದ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಒಬ್ಬ ಕಲಾವಿದ. ನಾನು ಈ ಸಂದರ್ಭದಲ್ಲಿ ಹೇಳೋದು ಎರಡು ಮಾತು ಅಂತಿದ್ದರೆ, ನಮ್ಮ ಭಾರತ ಸರ್ಕಾರದ ಅಲ್ಲ, ಮೋದಿಜಿಯವರು ಒಳ್ಳೆಯ ನಿರ್ಧಾರ ತಗೊಂಡು ದಿಟ್ಟ ಹೆಜ್ಜೆಯನ್ನಿಟ್ಟು ಪಾಕಿಸ್ತಾನಕ್ಕೆ ಒಳ್ಳೆಯ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಬುದ್ಧಿಯನ್ನು ಕಲಿಸಿದ್ದಾರೆ. ಇವತ್ತು ನಡೀತಕ್ಕಂಥ ಆಪರೇಷನ್ ಸಿಂಧೂರ ಭಾಳ ಯಶಸ್ವಿಯಾಗಿ ನಡೆದಿದೆ. ಇವನ್ನೂ ಮುಂದೆ ಅದನ್ನು ಅದೇ ರೀತಿ ನಡೆಸಿಕೊಂಡು ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ಕ್ರಾಂತಿಯನ್ನು ಮೂಡಿಸ್ತಾರೆ ಅಂತ ನಾವು ಭಾವಿಸಿದ್ದೀನಿ. ಹೊತ್ತು ತುಂಬಬೇಕು ಅಂದರೆ ನಮ್ಮ ಬಲ ಇರಬೇಕು, ದೇಶವ್ಯಾಪಿ ಜನಗಳು ಬಲ ಸೈನಿಕರಿಗೆ ಕೊಡಬೇಕು. ನಾವು ಒಳ್ಳೆ ಯುದ್ಧ ನಡೆದು ಇವತ್ತು ಒಂದು ಕದನ ವಿರಾಮ ಘೋಷಣೆ ಮಾಡಿದ್ದಾರೆ, ಆದರೂ ನಿರಂತರವಾಗಿ ಇವರು ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ನಡೆಯಲಿ, ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೆಯ ಶುಭ ಸಂದೇಶವನ್ನು ಕೊಡಲಿ ಅಂತ ಅವರಲ್ಲಿ ಪ್ರಾರ್ಥನೆ. ಶಿವಮೊಗ್ಗದಲ್ಲಿ ಮೇ 9ರಂದು ಅಲ್ಲಮಪ್ರಭು ಮೈದಾನದಲ್ಲಿ ಬಸವ ಜಯಂತಿ ಆಚರಣಾ ಸಮಿತಿ ವತಿಯಿಂದ ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಪ್ರತಿ ಬುಧವಾರ ಬೆಳಗ್ಗೆ 9:35 ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ. ಆತ್ಮೀಯ ರೈತ ಬಂಧುವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ರಜತ ಮಹೋತ್ಸವ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳ April 26-28, 2025 ತಾಂತ್ರಿಕ ಸಮಾವೇಶದ ಎರಡನೇ ದಿನದ ಕಾರ್ಯಕ್ರಮದ ವಿಷಯಗಳ ಕುರಿತು ಮಾಹಿತಿಯನ್ನ ಕೇಳೋಣ ಬನ್ನಿ. ಇವತ್ತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ICAR ಕೃಷಿ ವಿಜ್ಞಾನ ಅನ್ವಯಿಕ ಸಂಶೋಧನಾ ಸಂಸ್ಥೆ ಅಟಾರಿ ಬೆಂಗಳೂರು ಮತ್ತು ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇದರ ಒಂದು 25ನೇ ವಾರ್ಷಿಕೋತ್ಸವ ರಜತ ಮಹೋತ್ಸವದ ಅಂಗವಾಗಿ ಇವತ್ತು ಹಣ್ಣು ಮತ್ತು ಆಹಾರ ಮೇಳವನ್ನು ಆಯೋಜನೆ ಮಾಡಿರುವಂತದ್ದು ತುಂಬಾ ಖುಷಿಯ ವಿಷಯ ಆಗ್ತದೆ. ಸುಮಾರು ಈ ಮೇಳಗಳಲ್ಲಿ ನೋಡ್ತಾ ಇದ್ದೇವೆ, ತಾಂತ್ರಿಕ ಸಮಾವೇಶದಲ್ಲಿ ನಾವು ಸ್ವಲ್ಪ ಜನ ಕಡಿಮೆ ಇರಬಹುದು. ನಾವು ಸ್ಟಾಲ್ಸ್ ಅಲ್ಲಿ ನೋಡಿದ್ರೆ ಸಾಕಷ್ಟು ಜನ, ಈ ಬಿಸಿಲಲ್ಲೂ ಕೂಡ ಸಾಕಷ್ಟು ಜನ ಬಂದು ಅದನ್ನ ಕರೀಲಿ ಮತ್ತು ಅದರ ವೀಕ್ಷಣೆ ಮಾಡ್ತಿರೋಂಥದ್ದು ಜನ ಸಂದಣಿಯನ್ನು ನೋಡಿದ್ರೆ ಗೊತ್ತಾಗ್ತದೆ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ಯಶಸ್ಸಿನ ಹಿಂದಿನ ಕಥೆಗಳು ಏನು ಅಂತೇಳಿ. ಸುಮಾರು 25 ವರ್ಷದಿಂದ ಸಾಕಷ್ಟು ತರಬೇತಿಗಳನ್ನ ತಾಂತ್ರಿಕತೆಯನ್ನ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂಸ್ಥೆ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಕೂಡ. ಮುಖ್ಯವಾಗಿ ಕೃಷಿಗೆ ರೈತರಿಗೋಸ್ಕರ ಮತ್ತೆ ಮಹಿಳಾ ಸಂಘಗಳ ಸ್ವಸಹಾಯ ಸಂಘಗಳ ಆರ್ಥಿಕ ಸ್ವಾವಲಂಬನೆಗೆ ಸಂಬಂಧಪಟ್ಟಂತೆ ಕಳೆದ 28 ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದೆ. ಈ ಕಳೆದ 28 ವರ್ಷಗಳ ಚೈತನ್ಯ ಸಂಸ್ಥೆಯ ಜರ್ನಿಯಲ್ಲಿ ಆಲ್ಮೋಸ್ಟ್ 20 ವರ್ಷ ನಾವು ಕೆವಿಕೆ ಜೊತೆ ಕಳೆದಿದ್ದೀವಿ. ಕಳೆದ 20 ವರ್ಷ ನಮ್ಮ ಸಂಸ್ಥೆ ಏನು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಜಲಾನಯನ ಯೋಜನೆ ಅಭಿವೃದ್ಧಿ ಇರ್ಬೋದು, ರೈತರ ಬಗ್ಗೆ ರೈತರ ಸಂಘಗಳನ್ನ ಮಾಡುವಂತದ್ದು, ಫಾರ್ಮರ್ಸ್ ಕ್ಲಬ್ ಅಂತ ಏನ್ ಮಾಡ್ತಾ ಇದ್ವಿ, ಸ್ವಸಹಾಯ ಸಂಘಗಳು ಏನ್ ಮಾಡ್ತಾ ಇದ್ವಿ. ನಾನು 2006 ಮೊದಲನೇದಾಗಿ ನಾನು ತರಬೇತಿಗೆ ಕೆವಿಕೆಗೆ ಅಟೆಂಡ್ ಆಗಿದ್ದೆ. ಅವಾಗ ನಾವು ಕೆವಿಕೆಗೆ ತರಬೇತಿ ತಗೊಂಡು ಒಂದು 3 ದಿವಸದ ತರಬೇತಿ, 4-1 ವಾರದ ತರಬೇತಿ, ಎಕ್ಸ್ಪೋಸರ್ ಎಲ್ಲ ಹೋಗಿ ಅವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದು ನಮ್ಮ ಸಂಸ್ಥೆಯ ಜರ್ನಿ. ಸುಮಾರು 1,000 ರೈತರನ್ನ ಪ್ರತಿ ವರ್ಷ 1,000 ರೈತರುಗಳನ್ನ ನಾವು ಕೆವಿಕೆಗೆ ಕನೆಕ್ಟ್ ಮಾಡಿ ಕರ್ಕೊಂಡ್ಬಂದು ತರಬೇತಿ ಕೊಡಿಸಿರ್ತಕ್ಕಂಥದ್ದು ಮತ್ತು ಅವರ ತಾಂತ್ರಿಕತೆಗಳನ್ನ ಮತ್ತೆ ಅವ್ರು ಹೇಳಿದಂತ ಏನು ಮಾಹಿತಿಗಳಿದೆ ಅದನ್ನ ಗ್ರಾಮೀಣ ಪ್ರದೇಶಕ್ಕೆ ತಲುಪಿಸುವಲ್ಲಿ ನಮ್ಮ ಚೈತನ್ಯ ಸಂಸ್ಥೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಅನೇಕ ತರಬೇತಿಗಳು ಸ್ವಸಹಾಯ ಸಂಘದ ತರಬೇತಿಗಳಿಂದ ಹಿಡಿದು ಮುಖ್ಯವಾಗಿ ಇತ್ತೀಚೆಗೆ ಜಲಾನ ಅಭಿವೃದ್ಧಿ ಸಂಬಂಧಪಟ್ಟ ತರಬೇತಿಗಳಿಂದ ಹಿಡಿದು ಮತ್ತೆ ಪಶುಪಾಲನೆ ಸಂಬಂಧಪಟ್ಟಂತ ತರಬೇತಿಗಳಿಂದ ಇರ್ಬೋದು. ಈ ಕೆವಿಕೆ ಸ್ಟಾರ್ಟ್ ಆಗಿದ್ದು ಮೊದಲನೇದಾಗಿ ಇದಕ್ಕೆ ವಿಶ್ವೇಶ್ವರಯ್ಯಗೌಡರು ಇಲ್ಲಿ ನಿರ್ದೇಶಕ ಪಶು ಕೆವಿಕೆ ಮುಖ್ಯಸ್ಥರಾಗಿ ಬಂದಂತ ಸಂದರ್ಭದಲ್ಲಿ ಅವಾಗ ಅವ್ರ ಜೊತೆ ಕನೆಕ್ಟ್ ಆದ್ವಿ. ಅವ್ರು ರಿಟೈರ್ಡ್ ಆದ್ಮೇಲೆ ಡಾಕ್ಟರ್ ವಿಶ್ವೇಶ್ವರಯ್ಯಗೌಡರು ನಮ್ಮ ಸಂಸ್ಥೆ ನಿರ್ದೇಶಕರು ಕೂಡ ಆದ್ರು. ಈಗ TH ಗೌಡರು ವಿಶ್ವವಿದ್ಯಾಲಯ ವತಿಯಿಂದ ಡಾಕ್ಟರ್ TH ಗೌಡರು ನಮ್ಮ ಸಂಸ್ಥೆ ನಿರ್ದೇಶಕರ ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡಿದಾಗ ತರಬೇತಿಗಳನ್ನೇ ನೋಡಿದಾಗ ಸಾಕಷ್ಟು ವಿಷಯಗಳು ಇತ್ತೀಚೆಗೆ ರೈತ ಉತ್ಪಾದಕರ ಕಂಪನಿಗಳ ರಚನೆ ಏನು 2016 ನಮ್ಮ ಸಂಸ್ಥೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಗ್ರಾಮೀಣ ಪ್ರದೇಶದ ರೈತರುಗಳನ್ನು ಒಗ್ಗೂಡಿಸಿ ಏನು ರೈತ ಉತ್ಪಾದಕರ ರಚನೆ ಮತ್ತು ಅವಳ ಒಂದು ಸ್ವಾವಲಂಬನೆ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಅವಾಗಿಂದ ಮೊದಲನೇದಾಗಿ ನಾವು ಕನೆಕ್ಟ್ ಆಗಿದ್ದೆ ಕೆವಿಕೆಗೆ. ನಮಗೆ ನಮ್ಮ ಸಂಸ್ಥೆಗೆ ಕೆವಿಕೆ ಒಂದು ಒಳ್ಳೆಯ ಹಾಸ್ಟೆಲ್ ಇರ್ತಿತ್ತು, ಒಳ್ಳೆಯ ತರಬೇತಿ ಕೇಂದ್ರ ಇರ್ತಿತ್ತು, ಒಳ್ಳೆ ರಿಸೋರ್ಸ್ ಪರ್ಸನ್ ಇರ್ತಿದ್ರು. ಅವ್ರನ್ನೆಲ್ಲ ಬಳಸ್ಕೊಂಡು ನಾವು ಸಾಕಷ್ಟು ತರಬೇತಿಗಳನ್ನು ಮಾಡಲಿಕ್ಕೆ ಕೆವಿಕೆ ನಮಗೆ ಸಾಕಷ್ಟು ಸಹಾಯ ಮಾಡಿದೆ, ಸಹಾಯ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇಂಥ ಸಂದರ್ಭದಲ್ಲಿ ಕೆವಿಕೆ 25 ವರ್ಷ ಕಂಪ್ಲೀಟ್ ಮಾಡಿ ಇದ್ರ ಹಿಂದೆ ಕೆಲಸ ಮಾಡಿದಂತ ಎಲ್ಲ ವಿಶ್ವವಿದ್ಯಾಲಯದ ಕುಲಪತಿಗಳು ಇರ್ಬೋದು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಯಾರು ಇದುವರೆಗೂ ಯಾರ್ಯಾರು ಬಂದಿದ್ದಾರೆ, ಇದುವರೆಗೂ ಯಾಕೆ ಕೆಲಸ ಮಾಡ್ತಿದ್ದಾರೆ ಮತ್ತೆ ಅವರೆಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಸಂಶೋಧನಾ ಸಂಬಂಧಪಟ್ಟಂತವರು, ವಿಜ್ಞಾನಿಗಳು ಮತ್ತೆ ಪ್ರಾಧ್ಯಾಪಕರು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಟ್ಟಾರೆ ಎಲ್ಲರಲ್ಲೂ ಕೂಡ ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸುವಂತಹ ಒಂದು ಸಂದರ್ಭ. ಅವರಿಗೆ ನಮ್ಮ ಚೈತನ್ಯ ಸಂಸ್ಥೆ ಪರವಾಗಿ ಮತ್ತು ರೈತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಅವರ ಒಂದು ಯಶಸ್ಸಿಗೆ. ನಾವು ಕೃಷಿ ವಿಜ್ಞಾನ ಕೇಂದ್ರದ ಬಗ್ಗೆ ಈ ಒಂದು ಸಂಭ್ರಮವನ್ನು ಆಚರಣೆ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯನ್ನ ಅವರು ಕೂಡ ಒಟ್ಟಿಗೆ ಜರ್ನಿ ಮಾಡಿದ ಸಂದರ್ಭದಲ್ಲಿ ನೀವೆಲ್ಲ ಸಹಕಾರ ಮಾಡಿ ಸಹಯೋಗದಲ್ಲಿ ನಮ್ಮ ಜೊತೆ ಬರಬೇಕು ಅಂತ ಕೇಳಿದಾಗ ನಾವು ಅವರಿಗೆ ಒಂದು ವಿಷಯವನ್ನು ತಿಳಿಸಿದ್ವಿ. ನಮ್ಮ ಜಿಲ್ಲೆಯಲ್ಲಿ ರೈತ ಉತ್ಪಾದಕರ ಕಂಪನಿಗಳು ಸಾಕಷ್ಟು 2016 ಇಲ್ಲಿವರೆಗೂ ರೈತ ಉತ್ಪಾದಕರ ಕಂಪನಿಗಳು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಆ ರೈತ ಉತ್ಪಾದಕರ ಕಂಪನಿಗಳ ಬಗ್ಗೆ ಮಾತಾಡಲಿಕ್ಕೆ ನಮಗೊಂದು ಅವಕಾಶ ಬೇಕು ಅಂತ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದೆ ಮೀಟಿಂಗ್ ಅಲ್ಲಿ. ಅಂತ ಸಂದರ್ಭದಲ್ಲಿ ಈ ಕಮಿಟಿ ಏನು ರಜತ ಮಹೋತ್ಸವ ಆಚರಣೆ ಮಾಡುವಂತ ಕಮಿಟಿಯ ಅಲ್ಲಿ ಇರ್ತಕ್ಕಂಥ ಸದಸ್ಯರು ಮುಖ್ಯಸ್ಥರೆಲ್ಲ ಸೇರಿ ಆಯ್ತು ಅದ್ರ ಬಗ್ಗೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡೋಣ. ರೈತ ಉತ್ಪಾದಕರ ಕಂಪನಿ ರಚನೆ ಅದರ ಜೊತೆಗೆ ಈಗ ಮುಂದುವರೆದ ಭಾಗವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರೈತ ಉತ್ಪಾದಕರ ಒಕ್ಕೂಟವನ್ನು ಒಂದು ಕಂಪನಿಯ ಮಾದರಿಯಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕೆ ಆಲ್ರೆಡಿ ಅದು ನೋಂದಣಿ ಮಾಡಿ ಮುಂದೆ ತಗೊಂಡೋಗಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದು ಕರ್ನಾಟಕ ರಾಜ್ಯಕ್ಕೆ ಒಂದು ಶಿವಮೊಗ್ಗ ಜಿಲ್ಲೆ ಮಾದರಿ ಆಗುವಂತಹ ಒಂದು ಸಂದರ್ಭ. ಆ ವಿಷಯವನ್ನು ಇಟ್ಕೊಂಡು ನಾವು ನಮ್ಮ ರೈತ ಉತ್ಪಾದಕರ ಕಂಪನಿ ಮತ್ತು ಇಲ್ಲಿ ಬರ್ತಕ್ಕಂಥ ರೈತರ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಅದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಈ ಆಯೋಜಕರಿಗೆ ಮುಖ್ಯವಾಗಿ ಈ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಜಗದೀಶ್ ಸರ್ ಅವರಿಗೆ ಮತ್ತೆ ಕೆವಿಕೆ ಮುಖ್ಯಸ್ಥರಾದಂಥ ಡಾಕ್ಟರ್ ಸುನೀಲ್ ಅವರಿಗೆ ಪೂರ್ವಕವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ನಾವು ಈಗ ರೈತ ಉತ್ಪಾದಕರ ಕಂಪನಿಗಳ ಬಗ್ಗೆ ಮಾತಾಡೋಣ. ನಿಮಗೆಲ್ಲ ಗೊತ್ತಿದೆ ರೈತ ಉತ್ಪಾದಕರ ಕಂಪನಿ ರೈತ ಉತ್ಪಾದಕರ ಕಂಪನಿ ಅಂದ್ರೆ ಏನು ಅಂತ. ಯಾಕೆ ರೈತರು ಅಂದ್ರೆ ಆಲ್ಮೋಸ್ಟ್ ಉತ್ಪಾದಕರು, ಯಾರ್ಯಾರು ಉತ್ಪಾದನೆ ಅಂದ್ರೆ ಪ್ರೈಮರಿ ಪ್ರೊಡ್ಯೂಸರ್, ಪ್ರಾಥಮಿಕ ಉತ್ಪಾದಕರು. ಪ್ರಾಥಮಿಕ ಉತ್ಪಾದಕರು ಅಂತ ಹೇಳಿದ್ರೆ ನಮ್ಮ ಭೂಮಿಯಲ್ಲಿ ಬೀಜ ಬಿತ್ತಿ ಏನು ಬೆಳೆ ಬೆಳೀತಾರೆ ಮತ್ತೆ ಯಾವುದು ಹಸು ಸಾಕಿ ಹಾಲನ್ನ ಕರೀತಾರೆ, ಕುರಿಯನ್ನ ಸಾಕ್ತಾರೆ, ಕೋಳಿ ಸಾಕ್ತಾರೆ ಮತ್ತೆ ಮೀನು ಸಾಕ್ತಾರೆ. ನಮ್ಮ ಆಹಾರಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ವಸ್ತುಗಳನ್ನು ಉತ್ಪಾದನೆ ಮಾಡುವಂತವರು ಪ್ರಾಥಮಿಕ ಉತ್ಪಾದಕರು. ಆ ಪ್ರಾಥಮಿಕ ಉತ್ಪಾದಕರನ್ನು ಒಳಗೊಂಡ ಒಂದು ಸಂಘ, ಅವ್ರನ್ನೆಲ್ಲ ಒಗ್ಗೂಡಿಸಿ ಈ ಒಂದು ರಚನೆಯನ್ನ ಮಾಡ್ತಕ್ಕಂಥದ್ದು ಅದು ರೈತ ಉತ್ಪಾದಕರ ಕಂಪನಿ, ರೈತ ಉತ್ಪಾದಕರ ಸಂಘ ಅಂತ. ಈ ಕಾನ್ಸೆಪ್ಟ್ ಏನಕ್ಕೆ ಬಂತು, 2016 ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರ ಇದನ್ನ ಪಾಸ್ ಮಾಡುತ್ತೆ, 2015 ಆದೇಶ ಮಾಡುತ್ತೆ, 2016 ಈ ಯೋಜನೆಯನ್ನ ನಮ್ಮ ಇಡೀ ಭಾರತ ದೇಶದಾದ್ಯಂತ ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತು, ಕೃಷಿಯನ್ನ ಕಳೆದ ಸ್ವತಂತ್ರ ಬಂದ 75 ಇತಿಹಾಸವನ್ನ ನೋಡಿದ್ರೆ ನಿನ್ನೆ ಎಲ್ಲ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಉದ್ಘಾಟನಾ ಭಾಷಣದಲ್ಲಿ ಸುಮಾರು ಎಲ್ಲರೂ ಮಾತಾಡ್ತಾ ಇದ್ರು. ರೈತ ಈ ದೇಶದ ಬೆನ್ನೆಲುಬು, ಈ ದೇಶದ ಮೈ ಮುಖ್ಯ ಕೃಷಿ ಮುಖ್ಯವಾದ ಒಂದು ಆಧಾರ. 140 ಜನ ಇವತ್ತು ಊಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಆಹಾರ ಭದ್ರತೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ರೈತರಿಂದ, ಕೃಷಿಯಿಂದ ಮಾತ್ರ ಸಾಧ್ಯ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂಗೆ ನಾವು ರೈತರಾದವರು ಏನ್ ನೋಡ್ತಾ ಇದೀವಿ, ಇಷ್ಟೊಂದು ವರ್ಷ ರೈತರು ಏನನ್ನ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಬರ್ತಿದೀವಿ, ಇವತ್ತು ಕೂಡ ರೈತರು ಜಮೀನ ಹತ್ರ ಹೋಗಿ ರೈತರ ಹತ್ರ ಕೇಳಿದ್ರೆ ನಿಮಗೆ ಕೃಷಿ ಬೇಡ ನನಗೆ ಕೃಷಿ ಅಂತ. ಯಾಕೆ ಬೇಡ, ನಮಗೆ ಕೃಷಿ ಲಾಭ ಆಗಲ್ಲ, ಅದು ಲಾಭ ಆಗ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಪ್ರಶ್ನೆ ಹಾಕ್ಕೊಳ್ಳಿ. ಇವತ್ತು 140 ಜನಸಂಖ್ಯೆ ನಮ್ಮ ದೇಶದಲ್ಲಿ ಇದೆ, 140 ಜನಸಂಖ್ಯೆ ಕೂಡ ಇವತ್ತು ಊಟ ಮಾಡ್ತಾ ಇದ್ದಾರೆ. ಮೂರು ಸರಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ರಾತ್ರಿ ಊಟ ಮಾಡ್ತಾ ಇದ್ದಾರೆ, ಮತ್ತೆ ಕಾಫಿ ಕುಡಿತಾರೆ, ಸ್ನ್ಯಾಕ್ಸ್ ತಿಂತಾರೆ. ಸ್ವತಂತ್ರ ಬಂದ ಪೂರ್ವದಲ್ಲಿ ಅಥವಾ ಒಂದು 50 ಹಿಂದೆ ಸುಮಾರು ಜನ ಹೇಳ್ತಾ ಇದ್ದಾರೆ, ನಮ್ಮ ಪ್ರಧಾನಮಂತ್ರಿಗಳು ಅನೌನ್ಸ್ ಮಾಡ್ತಾ ಇದ್ರು, ಇವತ್ತೊಂದು ವಾರದ ಒಂದೇ ಸಾರಿ ಉಪವಾಸ ಮಾಡಿ, ನಮ್ಮ ದೇಶದಲ್ಲಿ ಆಹಾರ ಇಲ್ಲ, ಕಡಿಮೆ ಊಟ ಮಾಡಿ. ಇವತ್ತು ಆ ಥರ ಇಲ್ಲ, ನಮಗೆ ಆಯ್ಕೆ ಮಾಡಿ ತಿನ್ನುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ನಮಗೆ ಬೇಕಾದನ್ನ ಕಲೆಕ್ಟ್ ಮಾಡ್ತೀವಿ, ಬೇಕಾದನ್ನ ಹುಡುಕಿ ಎಲ್ಲಿ ಬೇಕಾದರೂ. ಇವತ್ತು ನೋಡಿ ಎಷ್ಟು ಹಣ್ಣು, ಎಷ್ಟು ಆಹಾರ, ಎಷ್ಟು ಉತ್ಪನ್ನಗಳು, ಸ್ಥಳೀಯವಾಗಿ ಪ್ಯಾಕ್ ಆದಂತ ಉತ್ಪನ್ನಗಳು, ಎಷ್ಟು ತರದ ಹಣ್ಣುಗಳು ಇವತ್ತು ನಮಗೆ ಸಾಕಾಗುವಷ್ಟು ಇವತ್ತು ಇರ್ತಾ ಇದೆ. 50 60 ನೋಡಿದ್ರೆ ಇದ್ಯಾವುದು ನಮ್ಗೆ ಕೈಗೆ ಸಿಗ್ತಾ ಇಲ್ಲ, ತಿನ್ಲಿಕ್ಕೂ ಕೂಡ ಸಾಧ್ಯ, ಯಾರು ಉಳ್ಳವರು ಮಾತ್ರ ತಿಂತಾ ಇದ್ರು. ಇಂಥ ಒಂದು ಆಹಾರ ಭದ್ರತೆಯನ್ನ ಕೊಟ್ಟಂತ ರೈತರಿಗೆ ಇವತ್ತು ನೀವು ಕೃಷಿ ಮಾಡ್ತಿದ್ದೀರಾ, ತೋಟಗಾರಿಕೆ ಮಾಡ್ತಾ ಇದ್ದೀರಾ ಅಥವಾ ಹಣ್ಣು ಬೆಳೀತಿದ್ದೀರಾ ಅಂತ ಹೇಳಿದ್ರೆ ನಮಗೆ ಬೇಡ, ನಮಗೆ ಆಗಲ್ಲ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳೆಲ್ಲ ನಾವು ಕೃಷಿ ಬರಬೇಡ, ನೀವು ಯಾವ್ದಾರ ಕೆಲಸಕ್ಕೆ ಹೋಗೋದು, ಎಲ್ಲ ಬೆಂಗಳೂರಿಗೆ ಪೇಟೆ ಕಳಿಸಿ ಕೆಲಸಕ್ಕೆ ಸೇರಿಸಿ ಅಂತ ಹೇಳ್ತಾ ಇದ್ವಿ. ಕಾರಣ ಯಾಕೆ ಹೇಳ್ತಾ ಇದ್ವಿ, ಇದೆಲ್ಲದನ್ನು ಕೂಡ ನಮಗೆ ಲಾಭ ಆಗ್ತಿಲ್ಲ ಅಂತ ಯಾಕೆ ಹೇಳ್ತಾ ಇದ್ವಿ. ನಮ್ಮ ಕೃಷಿಗೆ 140 ಜನಸಂಖ್ಯೆ ಊಟ ಕೊಡ್ತಾ ಇದೆ ಅಂತ ಹೇಳಿದ್ರೆ, 140 ಬರೆದು ಒಬ್ಬ ದಿವಸಕ್ಕೆ ಒಂದು 100 ಅಂತ ಹೇಳಿದ್ರೆ 140 ರೂಪಾಯಿ ಆದ್ರೆ ಎಷ್ಟು ಪರ್ ಡೇ ಎಷ್ಟು ಟರ್ನ್ಓವರ್ ಆಗುತ್ತೆ, ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಲಾಭ ಆಗ್ತಾ ಇಲ್ಲ ಅಂತ ರೈತರು ಹೇಳ್ತಿದ್ದಾರೆ, ಬಟ್ ಇಷ್ಟು ಜನ ಊಟ ಕೊಡ್ತಾ ಇದೆ. ನಮ್ಮ ನಮ್ಮ ಕೇಂದ್ರದ ಜಿಡಿಪಿ ಕೂಡ ಕಾಂಟ್ರಿಬ್ಯೂಷನ್, ಕೃಷಿ ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಆದ್ರೆ ಈ ಲಾಭವನ್ನ ಬೇರೆ ಯಾರು ಮಧ್ಯವರ್ತಿಗಳು ತಗೊಂಡೋಗ್ತಾ ಇದ್ದಾರೆ. ಈ ಲಾಭ ಪ್ರತಿ ಕೃಷಿಯಲ್ಲಿ ಬಂದಂತ ಅಷ್ಟು ಲಾಭವನ್ನ ಮಧ್ಯವರ್ತಿಗಳು ಶೇರ್ ಮಾಡ್ಕೊಂತಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಸರ್ಕಾರ ನಿರ್ಧಾರ ಮಾಡಿದ್ದು, ಅನೇಕ ಯೋಜನೆಗಳನ್ನು ಕೊಡ್ತು ಸರ್ಕಾರ, ಸಬ್ಸಿಡಿಗಳನ್ನು ಕೊಡ್ತು. ಈಗಲೂ ಕೂಡ ಯೋಜನೆ ಜಾರಿ ಇದೆ. ಆದ್ರೂ ಕೂಡ ನಾವು ಕೃಷಿ ಲಾಭ ಆಗ್ತಿಲ್ಲ ಅಂತ ಹೇಳ್ತಿರೋ ಸಂದರ್ಭದಲ್ಲಿ ಅವರಿಗೆ ಒಂದು ಲಾಭ ಆಗೋ ರೀತಿಯಲ್ಲಿ ನಿಮ್ದೇ ಆದ ಒಂದು ಸಂಸ್ಥೆಯನ್ನು ಕಟ್ಕೊಳ್ಳಿ, ನಿಮ್ದೇ ಆದ ಒಂದು ಉದ್ಯಮವನ್ನು ಮಾಡ್ಕೊಳ್ಳಿ. ರೈತರು ಅಂದ್ರೆ ಬರೀ ಕೃಷಿ ಮಾಡೋದೇ ಅಲ್ಲ, ವ್ಯಾಪಾರ ಮಾಡೋದನ್ನು ಕಲ್ತ್ಕೋಬೇಕು ಅಂತೇಳಿ ಕೃಷಿ ಉತ್ಪನ್ನಗಳನ್ನ ವ್ಯಾಪಾರ ಮಾಡುವಂತ ಒಂದು ವ್ಯವಸ್ಥೆಯನ್ನ ತಂದ್ರು. ಅದೇ ರೈತ ಉತ್ಪಾದಕರ ಕಂಪನಿ. ರೈತರು ತಾವು ಮಾಡಿದಂತ ಉತ್ಪಾದಗಳನ್ನ ಅವರೇ ಮಾರುಕಟ್ಟೆಗೆ ತಲುಪಿಸುವಂತ ವ್ಯವಸ್ಥೆ. ಅವರ ಕೃಷಿಗೆ ಬೇಕಾದಂತ ಪರಿಕರಗಳು, ಬೀಜ ಗೊಬ್ಬರ ಔಷಧಿಗಳನ್ನ ಅವರೇ ತರಿಸಿಕೊಂಡು ಬಳಸುವಂತ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಗೆ ಒಂದು ಸಾಂಸ್ಥಿಕ ಒಂದು ಕಾನೂನುಬದ್ಧವಾದ ಒಂದು ಸಂಸ್ಥೆ ಬೇಕಿತ್ತು. ಅದೇ ರೈತ ಉತ್ಪಾದಕರ ಸಂಸ್ಥೆ. ರೈತರು ರೈತರಿಂದ ರೈತರನ್ನು ಒಳಗೊಂಡಂತೆ ರೈತರ ನಿರ್ವಹಣೆ ಮಾಡುವಂತ ಒಂದು ಕಾನೂನುಬದ್ಧವಾದ ಒಂದು ಸಂಸ್ಥೆ ರೈತ ಉತ್ಪಾದಕರ ಸಂಸ್ಥೆ. ಇದು ಕಂಪನಿ ಹ್ಯಾಕ್ಟರ್ ರಿಜಿಸ್ಟರ್ ಮಾಡಬಹುದು, ಕೋಪರಿ ಹ್ಯಾಕ್ಟರ್ ಕೂಡ ರಿಜಿಸ್ಟರ್ ಮಾಡಬಹುದು. ನಾವು ಕಂಪನಿ ಹ್ಯಾಕ್ಟಲ್ಲಿ ಯಾಕೆ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಕಂಪನಿ ಹ್ಯಾಕ್ಟಲ್ಲಿ ರೈತ ಉತ್ಪಾದಕರ ಕಂಪನಿಗಳನ್ನ ನಾವು ಯಾಕೆ ನೋಂದಣಿ ಮಾಡಿಸ್ತಾ ಇದೀವಿ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಅರ್ಥ ಮಾಡ್ಕೋಬೇಕು ರೈತರಾದವರು. ನಮ್ಮ ದೇಶವನ್ನ ಇವತ್ತು ಎಲ್ಲದು ರೂಲ್ ಮಾಡ್ತಿರೋದು ವ್ಯವಹಾರ ಅಂತ ಹೇಳಿದ್ರೆ, ವ್ಯಾಪಾರ ಅಂತ ಹೇಳಿ ಬಂದ್ರೆ ಆಲ್ಮೋಸ್ಟ್ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ದೇಶದ ಕೃಷಿಯನ್ನ ಇವತ್ತು ಆಡಳಿತ ಮಾಡ್ತಿದ್ದಾರೆ, ಅವ್ರ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ. ನಮಗೆ ಬೀಜ ಬೇಕು ಅಂದ್ರೆ ಉತ್ಪಾದನೆ ಮಾಡುವಂತದೊಂದು ಕಂಪನಿ, ನಮಗೆ ಔಷಧಿ ಬೇಕಂದ್ರೆ ಉತ್ಪಾದನೆ ಮಾಡುವಂತದೊಂದು ಕಂಪನಿ, ನಮಗೆ ರಸಗೊಬ್ಬರ ಬೇಕು ಸಪ್ಲೈ ಮಾಡುವಂತದ್ದು ಉತ್ಪಾದಕರ ಅದು ಒಂದು ಕಂಪನಿ, ನಾವು ಬೆಳೆದಂತ ಉತ್ಪನ್ನಗಳನ್ನ ಪ್ಯಾಕೆಟ್ ಮಾಡಿ ರೈತರಿಗೆ ತಲುಪಿಸುವಂತದ್ದು ಕೂಡ ಒಂದು ಕಂಪನಿ. ಅವರೆಲ್ಲ ಕಂಪನೀಸ್ಗಳು ರಿಜಿಸ್ಟರ್ ಆಗಿರುವಂತದ್ದು, ಕಂಪನೀಸ್ ಆಕ್ಟ್ ಅಲ್ಲಿ ಕೆಲಸ ಮಾಡ್ತಿರೋಂಥದ್ದು. ಅವಾಗ ನಾವು ಅವ್ರ ಜೊತೆ ನಾವು ಕೆಲಸ ಮಾಡ್ಬೇಕು. ಈಗ ಉದ್ಯಮ ಅಂತ ಹೇಳಿದ್ರೆ ಅವರು ವ್ಯಾಪಾರಸ್ಥರೇ, ನಾವು ವ್ಯಾಪಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಆ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ, ಅವ್ರು ಸಮಸಮ ಈ ಯಾರು ಬೀಜ ಉತ್ಪಾದನೆ ಮಾಡ್ತಾರೆ ಅವರಿಗೆ ಅವರ ಕಾನೂನು ಪ್ರಕಾರ ನಮ್ದು ನಮ್ಮ ಕಂಪನಿ ಅವ್ರದ ಕಾನೂನು ರೀತಿಯಲ್ಲಿ ನಮ್ಮ ಕಂಪನಿ ರಚನೆ ಆಗ್ಬೇಕು ಅಂತೇಳಿ ನಾವು ಕಂಪನಿ ಆಕ್ಟ್ ಅಲ್ಲಿ 1956 ಕಂಪನಿ ಆಕ್ಟ್ ಅನ್ನ 2013 ರೈತ ಉತ್ಪಾದಕರ ಕಂಪನಿಗೋಸ್ಕರ ಒಂದು ಅಮೆಂಡ್ಮೆಂಟ್ ಮಾಡಿ, ಆ ಒಂದು ಅದಕ್ಕೆ ಒಂದು ಸಪರೇಟ್ ಆದ ಒಂದು ಕಾನೂನುಗಳನ್ನು ರಚನೆ ಮಾಡಿ, ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿ ಕಂಪನಿ ಆಕ್ಟ್ ಅಲ್ಲಿ ಒಂದು ರೈತ ಉತ್ಪಾದಕ ಕಂಪನಿಯನ್ನು ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತದ್ದು ಅದೇ ರೈತ ಉತ್ಪಾದಕರ ಕಂಪನಿ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ರೈತ ಉತ್ಪಾದಕ ಕಂಪನಿ 2016 ಇಲ್ಲಿವರೆಗೂ ಅದು ರೈತ ಉತ್ಪಾದಕ ಕಂಪನಿ ಕಾರ್ಯಗಳು ಹೇಗೆ ಅದನ್ನು ಹೇಗೆ ನಿರ್ವಹಿಸುತ್ತೆ, ಅದು ನೋಂದಣಿ ಅದು ಅದೆಲ್ಲ ಸಾಕಷ್ಟು ವಿಷಯಗಳಿದೆ. ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 15,000 ಹೆಚ್ಚು ರೈತ ಉತ್ಪಾದಕರ ಕಂಪನಿ ಇವತ್ತು ನೋಂದಣಿ ಆಗಿದೆ. ಕರ್ನಾಟಕದಲ್ಲಿ 1,200 ಹೆಚ್ಚು ರೈತ ಉತ್ಪಾದಕರ ಕಂಪನಿ ಇವತ್ತು ನೋಂದಣಿ ಆಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಚಿತ್ರಣ, ರೈತ ಉತ್ಪಾದಕರ ಕಂಪನಿ ಬಗ್ಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಏನೇನು ಇದುವರೆಗೂ ಸಾಧ್ಯ, 2014 ಇಲ್ಲಿವರೆಗೂ ಏನೇನು ಸಾಧನೆ ಮಾಡೋಕೆ ಆಗಿದೆ ಅನ್ನೋದು ಒಂದು ಸಣ್ಣ ಒಂದು ಪಿಪಿಟಿಯನ್ನು ಮಾಡಿದ್ದೇವೆ. ಅದರ ಮುಖಾಂತರ ನಾವು ಈ ಪಿಪಿಟಿಯನ್ನ ಪ್ರೆಸೆಂಟ್ ಮಾಡ್ತಾ ಹೋಗೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ 2016 ಇಲ್ಲಿವರೆಗೂ ಸುಮಾರು 49 ರೈತ ಉತ್ಪಾದಕರ ಕಂಪನಿಗಳು ರಚನೆ ಆಗಿದೆ. 49 ರೈತ ಉತ್ಪಾದಕ ಕಂಪನಿ, ಒಂದು ರೈತ ಉತ್ಪಾದಕರ ಕಂಪನಿ ಅಂತ ಹೇಳಿದ್ರೆ ಒಂದು ರೈತ ಉತ್ಪಾದಕರ ಕಂಪನಿಯಿಂದ ಕನಿಷ್ಠ 500 to 1,000 ಷೇರುದಾರ, 500 to 1,000 ಷೇರುದಾರ ಸೇರಿಕೊಂಡು ಅವ್ರದೇ ಆದ ಒಂದು ಕಾನೂನುಬದ್ಧವಾದ ಸಂಸ್ಥೆಯನ್ನ ನೋಂದಣಿ ಮಾಡಿಕೊಂಡಿರುವಂತದ್ದು. ಅದು ಕಂಪನಿ ಹ್ಯಾಕ್ಟರ್ ನೋಂದಣಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸರ್ಕಾರ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಒಂದು ಕಂಪನಿ ರಿಜಿಸ್ಟರ್ ಆಯ್ತು ಅಂತ ಹೇಳಿದ್ರೆ ಆ ಕಂಪನಿಗೆ ಬೇಕಾದಂತ ಲೈಸೆನ್ಸ್ಗಳು, ಕೃಷಿಗೆ ಬೇಕಾದಂತ ಏನ್ ಚಟುವಟಿಕೆ ಮಾಡ್ಲಿಕ್ಕೆ ಬೇಕಾದಂತ ಏನು ಬೇಕು ನಮಗೆ ಪರವಾನಿಗಳು, ಲೈಸೆನ್ಸ್ ಅಂತ ಏನ್ ಕರಿತೀವಿ. ಮುಖ್ಯವಾಗಿ ಕೃಷಿ ಮಾಡಕ್ಕೆ ನಮಗೆ ಏನ್ ಬೇಕು, ಬೀಜ ಗೊಬ್ಬರ ಔಷಧಿ ಬೇಕು, ಅದನ್ನ ಮಾರಾಟ ಮಾಡ್ಲಿಕ್ಕೆ ನಮಗೆ ಏನ್ ಬೇಕು, ಲೈಸೆನ್ಸ್ ಬೇಕು, ಅದನ್ನ ಕೊಡೋ ಅಂತದ್ದು. ಮಾರಾಟ ಮಾಡ್ಲಿಕ್ಕೆ ಬೇಕಾದಂತ GST, ಅದಕ್ಕೆ ಬೇಕಾದಂತ ಲೈಸೆನ್ಸ್ ಗಳು, FSSA ಲೈಸೆನ್ಸ್ ಗಳು, ಇದೆಲ್ಲದನ್ನು ಕೂಡ ತಗೊಂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಮತ್ತೆ ಸರ್ಕಾರ ಇತ್ತೀಚೆಗೆ ಆ ರೈತರ ಕಂಪನಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ 3 ಅವ್ರನ್ನೇ ಕೂಡ ಕೈಗಳಿಗೆ ನಡೆಸಲಿಕ್ಕೆ ಒಂದು ಸಣ್ಣ ಅನುದಾನವನ್ನು ಕೊಟ್ಟು, ಅನಂತರ ಅನುದಾನ ಅವಧಿ ಮುಗಿದ ನಂತರ ಅವರಿಗೆ ಉದ್ಯಮವನ್ನು ಮಾಡಲಿಕ್ಕೆ ಬ್ಯಾಂಕ್ ಇಂದ ಸಾಲಗಳನ್ನು ಕೊಡಲಿಕ್ಕೆ ಸುಮಾರು ಒಂದು ರೈತ ಉತ್ಪಾದಕ ಕಂಪನಿಗೆ ವಿತೌಟ್ ಕೊಲ್ಯಾಟ್ರಲ್ 2 ಅಷ್ಟು ಸಾಲವನ್ನ ಕೊಡಲಿಕ್ಕೆ ಬ್ಯಾಂಕ್ಗಳು ಕೂಡ ನಿರ್ದೇಶನ ಮಾಡಿ ಈಗ ಇವತ್ತು ರೈತ ಉತ್ಪಾದಕ ಕಂಪನಿಗಳು ಮುನ್ನಡೀತಾ ಇದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ 2 ಸಾಲ ತಗೊಂಡಿರೋ ಕಂಪನಿ ನಮ್ಮಲ್ಲಿ ಕೂಡ ಇದೆ, ಅದರ ಬಗ್ಗೆ ಮಾತಾಡೋಣ. ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 51 ರೈತ ಉತ್ಪಾದಕ ಕಂಪನಿ ನೋಂದಣಿ ಆಗಿದೆ ಇದುವರೆಗೂ. ನಾವು ತಾಲೂಕು ವಾರ ನೋಡೋದಾದ್ರೆ ಶಿಕಾರಿಪುರದಲ್ಲಿ ಹೈಯೆಸ್ಟ್ 17 ರೈತ ಉತ್ಪಾದಕರ ಕಂಪನಿಗಳು ಶಿಕಾರಿಪುರದಲ್ಲಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ 3 4 ದೀಪಾಂಕಾಗಿದೆ ಅಷ್ಟೇ. ಶಿವಮೊಗ್ಗದಲ್ಲಿ 10 ಹೈಯೆಸ್ಟ್ ಶಿಕಾರಿಪುರದಲ್ಲಿ, ಅದರ ನಂತರ ಶಿವಮೊಗ್ಗದ ತಾಲೂಕಲ್ಲಿ 10 ರೈತ ಉತ್ಪಾದಕ ಕಂಪನಿಗಳು ಕೃಷಿ ಇಲಾಖೆ ಕಡೆಯಲ್ಲಿ ಹೇಳಿದ್ದು, ಆ ತೋಟಗಾರಿಕೆ ಇಲಾಖೆಯಲ್ಲಿ ಒಂದು, ನಬಾರ್ಡ್ ಎನ್ಸಿಡಿಸಿ ಒಂದು, ಶಿವಮೊಗ್ಗ ತಾಲೂಕಲ್ಲಿ 10 ಇದೆ, ತೀರ್ಥಹಳ್ಳಿಯಲ್ಲಿ 7 ಇದೆ, ಭದ್ರಾವತಿಯಲ್ಲಿ 6, ಸೊರಬದಲ್ಲಿ 5, ಹೊಸನಗರದಲ್ಲಿ 3, ಸಾಗರದಲ್ಲಿ 3, ಒಟ್ಟು 51 ರೈತ ಉತ್ಪಾದಕರ ಕಂಪನಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು ನೋಡಿ 49 ರೈತ ಉತ್ಪಾದಕರ ಕಂಪನಿಗಳಿಂದ, ಅದರಲ್ಲಿ 51ರಲ್ಲಿ ಒಂದು 2 ಫಂಕ್ಷನ್ ಮಾಡ್ತಾರೆ, ಇದನ್ನು ಪ್ರಾರಂಭ ಮಾಡಿಲ್ಲ, ಡಿಪೆಂಡ್ ಆಗಿದೆ. 49 ಕಂಪನಿಗಳು ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಚಟುವಟಿಕೆ ಪ್ರಾರಂಭ ಮಾಡಿರೋದು 37. ಆ 49 ರೈತ ಉತ್ಪಾದಕರ ಕಂಪನಿಯಿಂದ 30,422 ಜನ ಷೇರುದಾರರು 1,000 ರೂಪಾಯಿ, ಕನಿಷ್ಠ 1,000 ರೂಪಾಯಿ ಷೇರು ಬಂಡವಾಳವನ್ನು ತೋರಿಸ್ಕೊಂಡಿದ್ದಾರೆ. ಅಂದ್ರೆ 3,58,00,000 ರೂಪಾಯಿ ಷೇರು ಕಲೆಕ್ಟ್ ಆಗಿರುವಂತದ್ದು. ಇದುವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಷೇರುದಾರರು ಷೇರು ಅಮೌಂಟ್ ಅನ್ನು ಅವರು ಕಲೆಕ್ಟ್ ಮಾಡಿ ಅವರ ಉದ್ಯಮವನ್ನು ಪ್ರಾರಂಭ ಮಾಡಿರುವಂತದ್ದು. ಇದಾದ ನಾವು ಇಲಾಖೆವಾರು ಬೇರೆ ಬೇರೆ ಸಮಸ್ಯೆಗಳು ಯಾರಾದ್ರೆ 49 ರೈತ ಉತ್ಪಾದಕರ ಕಂಪನಿಗಳು ಈ ಆಕ್ಷೇಪವಾಗಿ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲೆಲ್ಲಿ ಎಲ್ಲೆಲ್ಲಿ ರೈತ ಉತ್ಪಾದಕರು ಕನ್ನಡದಲ್ಲಿ ಮಾಡಿಬಿಡಿ. ಇದು ಶಿವಮೊಗ್ಗ ಜಿಲ್ಲೆಯ ಮ್ಯಾಪ್. ಶಿವಮೊಗ್ಗ ಜಿಲ್ಲೆಯ ಮ್ಯಾಪ್ ತಗೊಂಡ್ರೆ ಈ ಇಲ್ಲಿ ನಾವು ಕಲ್ಲರ್ ಅನ್ನ ಮಾರ್ಕ್ ಮಾಡಿದ್ವಿ, ಅಲ್ಲೆಲ್ಲ ರೈತ ಉತ್ಪಾದಕರನ್ನು ಆಕ್ಷೇಪವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲಿ ಖಾಲಿ ಇದೆ ಭಾರತಗಳಲ್ಲಿ ಇನ್ನೂ ರೈತ ಉತ್ಪಾದಕರಲ್ಲಿ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ರೀಚ್ ಆಗಿ ಆಗಿಲ್ಲ. ಬೇರೆ ಬೇರೆ ಎಲ್ಲಾ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಬಂಧನ ಇಲಾಖೆ, ಮೀನುಗಾರಿಕೆ ಇಲಾಖೆ, ಎಲ್ಲಾ ಇಲಾಖೆಗಳು ಸೇರಿ ಇಡೀ ಶಿವಮೊಗ್ಗ ಜಿಲ್ಲೆಯನ್ನು ಆಲ್ಮೋಸ್ಟ್ ನಾವು ಕವರ್ ಮಾಡಿರುವಂತದ್ದು. ರೈತ ಉತ್ಪಾದಕರನ್ನು ಎಲ್ಲಾ ಜಿಲ್ಲೆ ಎಲ್ಲಾ ಕಡೆ ವ್ಯಾಪ್ತಿಯಲ್ಲಿ ಬಂದಿರುವಂತದ್ದು. ನಾವು ಕಳೆದ 3 ವರ್ಷದ ಒಂದು ಅಭಿವೃದ್ಧಿಯನ್ನು ಮಾಡಿದ್ವಿ ರೈತ ಉತ್ಪಾದಕ. 2016ರಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. 16, 17, 18, 19 ಕೂಡ ಅವ್ರನ್ನ ಸಂಘಟನೆ ಮಾಡೋದು, ಸೇರಿಸೋದು, ನೋಂದಣಿ ಮಾಡೋದು, ಈ ತರ ಕೆಲಸವನ್ನ ಮಾಡ್ಕೊಳ್ತಾ ಬಂದ್ವಿ. ಅನಂತರ ಇಮಿಡಿಯೇಟ್ ಆಗಿ ಕೋವಿಡ್ ಬಂತು. ಕೋವಿಡ್ ಅಲ್ಲಿ 1-2 ವರ್ಷ ಅದನ್ನ ಸೂಕ್ಷ್ಮವಾಗಿ ಗಮನಿಸಕ್ಕಾಗಲಿಲ್ಲ, ಅಭಿವೃದ್ಧಿ ಕೂಡ ಅಷ್ಟು ಆಗಲಿಲ್ಲ. ಕೋವಿಡ್ ನಂತರ 22, 23, 23, 24, 25 ನಾವು ಕಳೆದ 3 ವರ್ಷದ ಡಾಟಾವನ್ನು ನಾವಿಲ್ಲಿ ಕಲೆಕ್ಟ್ ಮಾಡಿದ್ದೀವಿ. ಕಳೆದ 3 ವರ್ಷದ ಡಾಟಾವನ್ನು ನೋಡಿದ್ರೆ ಟರ್ನ್ ಓವರ್ 22-23ರಲ್ಲಿ 49 ರೈತ ಉತ್ಪಾದಕರ ಕಂಪನಿಯಿಂದ ಸುಮಾರು 15 ಕೋಟಿ ವ್ಯವಹಾರ ಅವರು ದಾಖಲೆ ಮಾಡ್ತಾರೆ. 15 ಕೋಟಿ ವ್ಯವಹಾರ ಮಾಡಿ 25 ಲಕ್ಷವನ್ನ ನೆಟ್ ಪ್ರಾಫಿಟ್ ಅಂದ್ರೆ 25 ಲಕ್ಷ ಪ್ರಾಫಿಟ್ ಮಾಡ್ತಾರೆ ಮೊದಲನೇ ವರ್ಷ. ಹಿಂದಿನ 3 ವರ್ಷದಲ್ಲಿ 2ನೇ ವರ್ಷ ನೋಡಿದ್ರೆ 15 ಕೋಟಿಯಿಂದ 2ನೇ ವರ್ಷ ಬಂದ್ರೆ 34 ಕೋಟಿ ವ್ಯವಹಾರವನ್ನು ದಾಖಲೆ ಮಾಡ್ತಾರೆ. 34 ಕೋಟಿ 23-24ರಲ್ಲಿ 65 ಲಕ್ಷ ಅವ್ರನ್ನ ಪ್ರಾಫಿಟ್ ಮಾಡ್ತಾರೆ. ಇವತ್ತು ನಾವು ಟೆಂಟಿಟಿವ್ ಡಾಟಾ, ನಾವೆಲ್ಲ ಎಫ್ಸಿಒದಿಂದ ಟೆಂಟಿಟಿವ್ ಡಾಟಾ ಕಲೆಕ್ಟ್ ಮಾಡಿದ್ದೀವಿ, ನಾವಿನ್ನು ಆಡಿಟ್ ಮಾಡಿಲ್ಲ, ಟೆಂಟಿಟಿವ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀವಿ. 24-25 ಕಳೆದ ಸಾಲದಲ್ಲಿ ನಮ್ಮ ರೈತ ಉತ್ಪಾದಕರ ಕಂಪನಿಗಳ ವಹಿವಾಟು 60 ಕೋಟಿ, ಸುಮಾರು 1 ಕೋಟಿ ಲಾಭವನ್ನ, 1.5 ಕೋಟಿ ಲಾಭವನ್ನು ಮಾಡಿದ್ದಾರೆ. ಈ ಗ್ರಾಹಕರನ್ನ ಏನೇನು ಚಿಂತೆ ಪಡ್ತೀವಿ ಅಂತ ಹೇಳಿದ್ರೆ, ಕಳೆದ 3 ವರ್ಷದ ಡಾಟಾ ತಗೊಂಡ್ರೆ ನಮ್ಮ ರೈತ ಉತ್ಪಾದಕರ ಕಂಪನಿಯ ವಹಿವಾಟು ಮತ್ತು ಲಾಭ ಪ್ರತಿ 100 ಪಟ್ಟು ಜಾಸ್ತಿ ಆಗ್ತದೆ, ಅಂದ್ರೆ ಡಬಲ್ ಆಗ್ತಾ ಇದೆ. ಕಳೆದ ಮೂರು ವರ್ಷದಿಂದ ನಮ್ಮ ಟರ್ನ್ ಓವರ್ ಮತ್ತೆ ಆದಾಯ ಎರಡೂ ಕೂಡ ಡಬಲ್ ಆಗ್ತಾ ಇರೋದು, ಮತ್ತೆ ಪ್ರಾಫಿಟ್ ಕೂಡ ಡಬಲ್ ಆಗ್ತಿರೋದು. ನಾವು ಈ ವರ್ಷ 25-26ನೇ ಸಾಲಿಗೆ ನಾವು ಹೇಳ್ತಾ ಇದ್ದೀವಿ, ನಮ್ಮ ರೈತ ಉತ್ಪಾದಕರ ಕಂಪನಿ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ರೈತ ಉತ್ಪಾದಕರ ಕಂಪನಿ ವಹಿವಾಟು 25-26ಕ್ಕೆ 100 ಕೋಟಿ ಕೂಡ ಮೀರುತ್ತೆ. 100 ಕೋಟಿಯನ್ನು ನಾವು ದಾಟಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಹೇಳಿ ಇಷ್ಟಪಡ್ತೀವಿ. ಇದರಲ್ಲಿ ನೋಡಿ, ಅದರಲ್ಲಿ ಮತ್ತೆ ಇನ್ಪುಟ್ಸ್ ಅಲ್ಲಿ, ಇನ್ಪುಟ್ಸ್ ಅಂದ್ರೆ ಕೃಷಿ ರೈತರು ಕೃಷಿ ಮಾಡಲಿಕ್ಕೆ ಬೇಕಾಗಿರುವಂತದ್ದೇನು, ಬೀಜ, ಗೊಬ್ಬರ, ಔಷಧಿ. ಆ ಬೀಜ, ಗೊಬ್ಬರ, ಔಷಧಿಯನ್ನ ಖರೀದಿ ಮಾಡಲಿಕ್ಕೆ ಕೂಡ 2022-23ರಲ್ಲಿ 12.5 ಕೋಟಿ ಅಷ್ಟು ಬೀಜ, ಗೊಬ್ಬರ, ಔಷಧಿಯನ್ನ ರೈತರು ಖರೀದಿ ಮಾಡಿದ್ದಾರೆ. 23-24ರಲ್ಲಿ 15 ಕೋಟಿ ಅಷ್ಟು ಬೀಜ, ಗೊಬ್ಬರ, ಔಷಧಿಯನ್ನ ರೈತರು ನೇರವಾಗಿ ಎಫ್ಪಿಒ ಮುಖಾಂತರ ಖರೀದಿ ಮಾಡಿ ಮಾರಾಟ ಮಾಡಿದ್ದಾರೆ. ಈ ವರ್ಷ 24-25ರಲ್ಲಿ 25 ಕೋಟಿ ಅಷ್ಟು ಬೀಜ, ಗೊಬ್ಬರ, ಔಷಧಿ, ಪರಿಕರಗಳನ್ನ ಖರೀದಿ ಮಾಡಿ ಮಾರಾಟ ಮಾಡಿರೋದು. ಇದು ಇಷ್ಟೊಂದು ದಿನ ಯಾರು ಮಾಡ್ತಾ ಇದ್ರು, ಇಷ್ಟು ವರ್ಷ ಈ ವ್ಯವಹಾರವನ್ನು ಯಾರು ಮಾಡ್ತಿದ್ರು, ಯಾರು ಮಧ್ಯವರ್ತಿಗಳು ಮಾಡ್ತಾ ಇದ್ರು, ಲಾಭ ಯಾರಿಗೂ ಹಂಚಿಕೆ ಆಗ್ತಿತ್ತು. ಇವಾಗ ಈ ವಹಿವಾಟನ್ನ ರೈತ ಉತ್ಪಾದಕ ಕಂಪನಿಗಳು ಮಾಡ್ತಿರೋದ್ರಿಂದ ಇದರ ಲಾಭ ಸಂಪೂರ್ಣವಾಗಿ ಉತ್ತಮವಾದ ಸೇವೆ ಸಿಗುತ್ತೆ. ಲಾಭನೂ ಕೂಡ ರೈತರಿಗೆ, ಅವರ ಷೇರಿಗೆ, ಅವರ ಡಿವಿಡೆಂಟ್ ಆಗಿ, ಅವರ ಲಾಭ ಅವರ ಡಿವಿಡೆಂಟ್ ಆಗಿ ಮತ್ತೆ ರೈತರಿಗೆ ಸಿಗುವಂತ ಕೆಲಸ ಇಲ್ಲಿ ಆಗ್ತದೆ. ಇದು ರೈತರಿಂದ ರೈತರೇ ಮಾಡ್ಕೊಳ್ತಾ ಇದ್ದಾರೆ, ಬೇರೆ ಯಾರು ಬಿಸ್ನೆಸ್ ಅಲ್ಲ, ರೈತರೇ, ಅವರೇ ಆಡಳಿತ ಮಂಡಳಿ ಸದಸ್ಯರು, ಅವರೇ ವ್ಯವಸ್ಥಾಪಕ ನಿರ್ದೇಶಕರು, ರೈತರ ಮಕ್ಕಳೇ ಮತ್ತೆ ಅಲ್ಲಿ ಸಿಇಒಗಳು, ಅವರಿಗೆ ಮಾರ್ಗದರ್ಶನ ಮಾಡಿರೋದು ಚೈತನ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಈ ನಿಟ್ಟಿನಲ್ಲಿ ರೈತರು ಕೆಲಸ ಮಾಡ್ತಿರೋದು. ಇದಾದ ನಂತರ ಔಟ್ಪುಟ್ ಅಲ್ಲಿ, ಅದು ಬೀಜ, ಗೊಬ್ಬರ ಖರೀದಿ ಆಯಿತು. ಮಾರಾಟದಲ್ಲಿ ಅವರು ಬೆಳೆದಂತ ಪರಿಕರಗಳನ್ನ ಮಾರಾಟ ಮಾಡುವಂತ ವ್ಯವಸ್ಥೆ ನಾವು ನೋಡಿದ್ರೆ, ಮಾರಾಟದಲ್ಲಿ 2022-23 ಸುಮಾರು 29 ಕೋಟಿ ವಷ್ಟು ರೈತರ ಉತ್ಪನ್ನಗಳನ್ನ ರೈತರಿಂದ ಖರೀದಿ ಮಾಡಿ ಯಾವುದೋ ಒಂದು ಬೇರೆ ಕಂಪನಿಗೆ, ರೈತರ ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳು ತಯಾರು ಮಾಡುವಂತ ಕಂಪನಿಗೆ ಮಾರಾಟ ಮಾಡಿದ್ದಾರೆ. ಮುಖ್ಯ ಉದಾಹರಣೆ ಮೆಕ್ಕೆಜೋಳ ಅತಿ ಹೆಚ್ಚಾಗಿ ಬೆಳೀತಾರೆ. ಮೆಕ್ಕೆಜೋಳವನ್ನ ಖರೀದಿ ಮಾಡಿ ಮೆಕ್ಕೆಜೋಳದಿಂದ ಏನ್ ತಯಾರು ಮಾಡ್ತಾರೆ? ಪಶು ಆಹಾರ ತಯಾರು ಮಾಡ್ತಾರೆ, ಕೋಳಿ ಆಹಾರ ತಯಾರು ಮಾಡ್ತಾರೆ, ಮತ್ತೆ ಅದರಿಂದ ಕೆಲವು ಹಾಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಅಂತ ಕಂಪನಿಗಳಿಗೆ ರೈತರಿಂದ ಖರೀದಿ ಮಾಡಿ ಮಾರಾಟ ಮಾಡಿರುವಂತದ್ದು ಮೊದಲನೇ 22-23 29 ಕೋಟಿ ಆದ್ರೆ 23-24 2.95 ಲಕ್ಷ ಆದ್ರೆ 23-24 18 ಕೋಟಿ ಆಗುತ್ತೆ. ಒಂದೇ ವರ್ಷಕ್ಕೆ ಅಷ್ಟು ಆಗತ್ತೆ. 24-25 34 ಕೋಟಿ ಆಗತ್ತೆ. ಇಷ್ಟು ಒಷ್ಟು ಗಾತ್ರದಷ್ಟು ವ್ಯವಹಾರವನ್ನ ರೈತ ಉತ್ಪಾದಕ ಕಂಪನಿಗಳು ದಾಖಲೆ ಮಾಡಿರೋದು. ಇದನ್ನ ಯಾರು ಮಾಡ್ತಾ ಇದೆ ಇಷ್ಟೊಂದಿನ? ಯಾರು ಮಧ್ಯವರ್ತಿಗಳು, ಮೆಕ್ಕೆಜೋಳ ಖರೀದಿ ಮಾಡುವಂತರು, ಅಡಿಕೆ ಖರೀದಿ ಮಾಡುವಂತರು, ಈ ಮಾವಿನಹಣ್ಣು ಖರೀದಿ ಮಾಡುವಂತರು, ಬಾಳೆಹಣ್ಣು ಖರೀದಿ ಮಾಡುವಂತ ಮಧ್ಯವರ್ತಿಗಳು ಇದನ್ನ ಮಾಡಿಕೊಂಡು ಇದರ ಲಾಭವನ್ನ ಅವರು ಪಡ್ಕೊಂತಾ ಇದೆ. ಇದಾದ ನಂತರ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇನ್ಪುಟ್ ಯಾವ್ಯಾವ್ದು, ಫರ್ಟಿಲೈಸರ್ ಎಷ್ಟು ಮಾಡಿದ್ದಾರೆ, ಪೆಸ್ಟಿಸೈಡ್ಸ್ ಎಲ್ಲ ಎಷ್ಟು ಮಾಡಿದ್ದಾರೆ, ಸೀಡ್ಸ್ ಎಲ್ಲ ಎಷ್ಟು ಮಾಡಿದ್ದಾರೆ, ಬೀಜ ಖರೀದಿಯಲ್ಲೇ ಎಷ್ಟು ಮಾಡಿದ್ದಾರೆ. ನಾವು ಗೊಬ್ಬರಗಳನ್ನ ಮುಖ್ಯವಾಗಿ ಕೃಷಿ ಮಾಡಲಿಕ್ಕೆ ಗೊಬ್ಬರ ಬೇಕು, ಗೊಬ್ಬರವನ್ನ ಖರೀದಿ ಮಾಡಿದ್ವಿ. 2 ವರ್ಷ ಡಾಟಾ ನಮಗೆ ಕಲೆಕ್ಟ್ ಮಾಡಲಾಗಿದೆ. 2021-24, 2022-23 ನೋಡಿ, ಬ್ಲೂ ಕಲರ್ ಇರ್ತಕ್ಕಂಥ ಹಿಂದಿನ ವರ್ಷದ್ದು. ಈ ವರ್ಷ 7 ಕೋಟಿ ವಸ್ತು ಬರೇ ಗೊಬ್ಬರ ಖರೀದಿ ಮಾಡಿದ್ದಾರೆ. ಈ ಕಳೆದ ವರ್ಷ 7 ಕೋಟಿ 87 ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ಔಷಧಿಗಳನ್ನ 1.5 ಕೋಟಿ ವರ್ಷ ಔಷಧಿ ಮಾಡಿದ್ರೆ 2.81 ಕೋಟಿ ಔಷಧಿಯನ್ನ ಖರೀದಿ ಮಾಡಿದ್ದಾರೆ. ಬೀಜಗಳನ್ನ 1.38 ಕೋಟಿ ಸುಮಾರು 1.5 ಕೋಟಿ. ಇದು ಯಾರು ರೈತರು? 30,000 ಜನ ರೈತರಿಗೆ ಮಾತ್ರ ಸೇವೆ. 30,000 ಜನ ರೈತರ ಬಗ್ಗೆ ಮಾತಾಡ್ತಾರೆ ಇಡೀ ಜಿಲ್ಲೆಯಲ್ಲಿ. 30,000 ಒಂದ್ 10,000 ಜನ ರೈತರು ಕನೆಕ್ಟ್ ಆಗಿಲ್ಲ. 20,000 ಜನ ರೈತರು ನಮ್ಮ ಎಫ್ಪಿಒ ಜೊತೆ ವ್ಯವಹಾರ ಮಾಡಿದ್ದಾರೆ. 30,000 ಜನ ವ್ಯವಹಾರ ಮಾಡಿದ್ರೆ ಇನ್ನು ಇದ್ರ ಗಾತ್ರ ಇನ್ನೂ ಜಾಸ್ತಿ ಆಗುತ್ತೆ. ಅನೇಕ ಕಾರಣಗಳಿಂದ, ಇನ್ನು ಮಧ್ಯವರ್ತಿಗಳು ಅನೇಕ ಕಾರಣದಿಂದ ನಮ್ಮ ಶೇರ್ದಾರರು ಎಫ್ಪಿಒನ ಕನೆಕ್ಟ್ ಮಾಡಕ್ ಆಗಿಲ್ಲ. ಯಾಕೆಂದ್ರೆ ಮಧ್ಯವರ್ತಿಗಳು, ಊರಲ್ಲಿ ಯಾರಾದ್ರೂ ಮಧ್ಯವರ್ತಿಗಳು ಬೀಜ ಗೊಬ್ಬರ ಬೇಕು ಅಂತ ಹೇಳಿದ್ರೆ ನನಗೆ ರೈತ ಉತ್ಪಾದಕ ಕಂಪನಿ ಸಾಲ ಸಿಗಲ್ಲ, ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡ ಅಂತ. ಸಾಲ ಬೇಕು ಅಂದ್ರೆ ಅವ್ರು ಬೇರೆ ಮಧ್ಯವರ್ತಿಗಳ ಹತ್ರ ಹೋಗ್ತಾರೆ. ಅವರು ಕೂಡ ಎಫ್ಪಿಒ ಕನೆಕ್ಟ್ ಆದ್ರೆ ಇದ್ರ ವಸ್ತು ಬಿಸ್ನೆಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಇದು ನಮ್ಮ ರೈತ ಉತ್ಪಾದಕ ಕಂಪನಿಗೆ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತ ಉತ್ಪಾದಕ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ರೈತ ಉತ್ಪಾದಕರ ಕಂಪನಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಏನು, ಎಷ್ಟು ಶಕ್ತಿ ಇದೆ, ಎಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ಮುಂದೆ ಎಷ್ಟೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಎಂಬ ವಿಷಯವನ್ನ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಈ ತರ ಮಾಹಿತಿಯನ್ನು ನೀವು ಕೊಡ್ತಾ ಇರೋದ್. ಇನ್ನು ಏನೆಲ್ಲ ಮಾಡಕ್ ಸಾಧ್ಯ ಇದೆ ರೈತ ಉತ್ಪಾದಕರ ಕಂಪನಿಯಿಂದ? ನಾವೀಗಾಗಲೇ ಇಷ್ಟು ವ್ಯವಹಾರ, ಬರೀ ಇನ್ಪುಟ್ ಔಟ್ಪುಟ್ ಮಾಡಿದ್ವಿ, ಮೆಕ್ಕೆಜೋಳ ವ್ಯವಹಾರ ಆಯ್ತು, ಅಡಿಕೆ ಖರೀದಿ ಮಾಡಿ ಸುಪಾರಿ ಕಂಪನಿ ನೇರವಾಗಿ ಕೊಡ್ತಾ ಇದ್ದಾರೆ, ಪದಾರ್ಥಗಳನ್ನ ಈಗ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಅದರ ಜೊತೆಗೆ ರೈತ ಉತ್ಪಾದಕರ ಕಂಪನಿಗಳಿಗೆ ನಾವೀಗ ಪ್ರತಿ ತಾಲೂಕಿಗೆ ಒಂದೊಂದು ಸೈಂಟಿಸ್ಟ್ ಲ್ಯಾಬ್ ಅನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮ ರೈತ ಉತ್ಪಾದಕರ ಕಂಪನಿಯಿಂದ ಕೃಷಿ ಇನ್ನು ಪ್ರಾರಂಭ ಆಗಬೇಕು. ಅವರ ಮಣ್ಣು ಪರೀಕ್ಷೆಯಿಂದ ಮೊದಲು ಮಣ್ಣು ಪರೀಕ್ಷೆ ಮಾಡ್ಕೋಬೇಕು. ಮಣ್ಣು ಪರೀಕ್ಷೆಯನ್ನು ಮಾಡಿಕೊಂಡು ನಮ್ಮ ಕೃಷಿಗೆ ಅಂದ್ರೆ ಇನ್ಪುಟ್ಸ್ ಅಂದ್ರೆ ರೈತ ಉತ್ಪಾದಕ ಕಂಪನಿ ಮಹತ್ವ ಏನಂತ ಹೇಳಿದ್ರೆ, ನೀವು ಕೃಷಿಗೆ ಮಾಡುವಂತ ಖರ್ಚು ಕ್ರಮೇಣ ಕಡಿಮೆ ಆಗ್ಬೇಕು, ಆದಾಯ ಜಾಸ್ತಿ ಆಗ್ಬೇಕು. ಯಾರೊಬ್ರು 4 ಕಿಲ ಯೂರಿಯಾ ಹಾಕಿದ್ರು, ನಾನು 4 ಕಿಲ ಆ ಮಣ್ಣಲ್ಲಿ 8% ಯೂರಿಯಾ ಹಾಕ್ಬೇಕು ಹಾಕ್ಬಾರ್ದು, ಪೊಟ್ಯಾಶ್ ಎಷ್ಟು ಹಾಕ್ಬೇಕು, ನೈಟ್ರೋಜನ್ ಎಷ್ಟು ಹಾಕ್ಬೇಕು, ನಾವು ಏನು ಎಷ್ಟೇ ಮಾಡಿಸಲಿಲ್ಲ, ಹಾಗೆ ಅವ್ರು ಹಾಕ್ತಾರೆ ನಾವು ಹಾಕ್ತೀವಿ. ಈ ರೀತಿ ಆಗದ್ ಬೇಡ ಅಂತೇಳಿ ನಾವು ಮೊದಲನೇ ಬಾರಿಗೆ ಈಗ ಇದನ್ನು ನಮಗೆ ಮುಖ್ಯವಾಗಿ ನಾನು ಧನ್ಯವಾದ ಹೇಳ್ತೇನೆ ಶಿವಮೊಗ್ಗ ಜಿಲ್ಲೆಯ ಸಂಸದರು ಬಿವೈ ರಾಘವೇಂದ್ರ ಅವರು, ಅವರ ಒಂದು ನಿಧಿಯಿಂದ 40 ಲಕ್ಷ ನಮಗೆ ಗ್ರಾಂಟ್ ಅನ್ನು ಕೊಟ್ಟಿರೋದು. ಒಂದು ಎಫ್ಪಿಒಗೆ 5 ಲಕ್ಷ ಗ್ರಾಂಟ್, 8 ಸ್ಯಾಟಲೈಟ್ ಲ್ಯಾಬ್ಸ್ ಪ್ರತಿ ತಾಲೂಕಿಗೆ ಒಂದೊಂದು, ಶಿಕಾರಿಪುರದಲ್ಲಿ ಜಾಸ್ತಿ ಎಫ್ಪಿಒಸ್ ಇದೆ ಅಂತೇಳಿ 2, ಒಟ್ಟು 8 ಲ್ಯಾಬ್ಸ್ ಇನ್ನೊಂದು ತಿಂಗಳಲ್ಲಿ ಕಾರ್ಯಾರಂಭ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಬೇಕಾದಂತ ಎಲ್ಲ ಪ್ರೊಸೀಜರ್ಸ್ ಕೂಡ ಇದುವರೆಗೆ ಮಾಡಲಾಗಿದೆ. ಅದಾದ ನಂತರ ಇದು ಒಂದು ನಮ್ಮ ರೈತ ಉತ್ಪಾದಕ ಕಂಪನಿಯಲ್ಲಿ ಒಂದು ಸೇವೆಯನ್ನು ಪ್ರಾರಂಭ ಮಾಡ್ತಿದ್ದೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಏನೇನು ಅವಕಾಶಗಳಿದೆ ನಾವು ನೋಡೋದ, ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಖ್ಯವಾಗಿ ಏನು ನಮ್ಮ ಪದಾರ್ಥಗಳಿದೆ, ಮೇಜರ್ ಕಮಾಡಿಟಿ ಶಿವಮೊಗ್ಗದಲ್ಲಿ ಅಡಿಕೆ ಇದೆ, ಅದು ಬಿಟ್ರೆ ತೆಂಗಿದೆ, ಮಾವಿದೆ, ಜೇನಿದೆ, ಸ್ಪೈಸಸ್ ಇದೆ. ಇದು ಮುಖ್ಯವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಬೆಳೆಯತಕ್ಕಂಥ ರೈತರು ಉತ್ಪಾದನೆ ಮಾಡ್ತಕ್ಕಂಥದ್ದು. ಅದಾದ ನಂತರ ನೆಕ್ಸ್ಟ್ ಕೃಷಿಗೆ ಸಂಬಂಧ ತೋಟಗಾರಿಕೆ ಬೆಳೆಗಳು, ಕೃಷಿಗೆ ಸಂಬಂಧಪಟ್ಟಂತೆ ಹಲಸು ಕೂಡ ಬೆಳೀತಾರೆ, ಪೈನಾಪಲ್ ಬೆಳೀತಾರೆ, ಜಿಂಜರ್ ಬೆಳೀತಾರೆ, ಕಬ್ಬು, ಮುಖ್ಯವಾಗಿ ಜೋಳ ಮತ್ತೆ ಭತ್ತ, ಈ ಪದಾರ್ಥಗಳನ್ನ ಅತಿ ಹೆಚ್ಚು ರೈತರು ಉತ್ಪಾದನೆ ಮಾಡುವಂಥದ್ದು. ಇದನ್ನ ಮುಖ್ಯವಾಗಿ ರೈತ ಉತ್ಪಾದಕ ಕಂಪನಿಗಳು ಅವ್ರ ಇನ್ಪುಟ್ ಸಪ್ಲೈ ಜೊತೆಗೆ ಅವರ ಪದಾರ್ಥಗಳನ್ನ ಮಾರುಕಟ್ಟೆಗೆ ರೀಚ್ ಆಗ್ಬೇಕು. ಬರೀ ಜೋಳ ಮಾಡಿ ಬೆಳೆದು ಕೊಡೋದಿಲ್ಲ, ಬರೀ ಭತ್ತ ಮಾಡಿ ಬೆಳೆದು ಕೊಡೋದಿಲ್ಲ, ಭತ್ತವನ್ನ ಹಕ್ಕಿ ಮಾಡಿ ಅದನ್ನ ಪ್ಯಾಕೆಟ್ ಮಾಡಿ ಅವ್ರದೇ ಬ್ರ್ಯಾಂಡ್ ಅಲ್ಲಿ ಮಾರಾಟ ಆಗ್ಬೇಕು. ಅದು ರೈತ ಉತ್ಪಾದಕ ಕಂಪನಿಯ ಮುಖ್ಯ ಉದ್ದೇಶ. ಆ ಉದ್ದೇಶಗಳನ್ನ ಈಡೇರಿಸಬೇಕು ಅಂತ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಒಂದೊಂದು 2 ರೈತ ಉತ್ಪಾದಕ ಕಂಪನಿಗಳು ಸುಮಾರು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ನೋಡಿದ ಉತ್ಪನ್ನಗಳಿಗೆಲ್ಲ ಬಂದಿದೆ. ನೋಡಿ, ನಮ್ದು ದಾತ್ರಿ ಒಂದು ತೀರ್ಥಹಳ್ಳಿ ರೈತ ಉತ್ಪಾದಕ ಕಂಪನಿ ದಾತ್ರಿ, ಅವರೀಗ ಅಲ್ಲಿ ಅತಿ ಒಳ್ಳೆ ಇಡೀ ನಮ್ಮ ರಾಜ್ಯದಲ್ಲೇ ಇಡೀ ನಮ್ಮ ರಾಜ್ಯದಲ್ಲೇ ಒಂದು ದಕ್ಷಿಣ ಭಾರತದಲ್ಲೇ ಮುಖ್ಯವಾದ ಅತಿ ಗುಣಮಟ್ಟದ ಅಡಿಕೆ ಬೆಳೆಯುವಂತ ಜಾಗ ತೀರ್ಥಹಳ್ಳಿ, ಅದು ಪರೀಕ್ಷೆಯಲ್ಲಿ ಕೂಡ ದೃಢ ಆಗಿದೆ. ಆ ಭಾಗದಲ್ಲಿ ರೈತರು ಅದನ್ನ ಅಡಿಕೆನ ಜಾಸ್ತಿ ಯಾವ್ದು ಚೂಸ್ ಮಾಡ್ತಾರೆ, ಸುಪಾರಿ ಮಾಡ್ಲಿಕ್ಕೆ ಅಡಿಕೆ ಖರೀದಿ ಮಾಡಿದ್ರೆ ಪಾನ್ ಪರ ಅದು ಯಾವ್ದು ಗುಟ್ಕೆ ಎಲ್ಲ ಮಾಡಿ ಮಾರಾಟ ಮಾಡ್ತಾರೆ. ಅದು ಸಾಕಷ್ಟು ನಮಗೆ ಯುವಕರಿಗೆ ಸಾಕಷ್ಟು ನಮಗೆ ತೊಂದರೆ ಕೂಡ ಕೊಡ್ತಾ ಇದೆ. ಅದಕ್ಕೆ ಒಂದು ರೈತ ಉತ್ಪಾದಕ ಕಂಪನಿಗಳು ಗುಟ್ಟಿಗಾಗೆ ಪರ್ಯಾಯವಾಗಿ ಈಗ ತಾಂಬೂಲ ನಾವೇನು ಅಡಿಕೆಗೆ ಜಾಸ್ತಿ ಆದ್ರೆ ಬೆಳೆದು ಹಿಂದಿನ ಕಾಲದಲ್ಲಿ ಅಡಿಕೆ ಬೆಳೆ ಪ್ರಾರಂಭ ಮಾಡಿ ದೇನಕ್ಕೋಸ್ಕರ ನಮ್ಮ ಎರಡಕ್ಕೆ ಹಾಕೋಣಕ್ಕೋಸ್ಕರ ನಮ್ಮ ತಾಂಬೂಲವಾಗಿ ಬಳಸಕ್ಕೋಸ್ಕರ ಅದ್ರದ್ದೇ ಒಂದು ಉತ್ಪನ್ನ ಹೊಂದಿದೆ, ಅದು ಟ್ರೆಡಿಷನಲ್. ಆ ಉತ್ಪನ್ನ ನಮಗೆ ಟ್ರೆಡಿಷನಲ್ ಸಿಗ್ತಾ ಇತ್ತು. ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಯಾವಾಗಲೂ ಎಲೆ ಅಡಿಕೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳೋ ಅಂತದ್ದು, ಅದನ್ನ ಮಕ್ಕಳಿಗೆ ಬಾಣಂತಿಯವರಿಗೆ ಹೆಣ್ಣು ಮಕ್ಕಳಿಗೆ ಯಾರು ಅಪೌಷ್ಟಿಕತೆ ಇದೆ, ಯಾರಿಗೆ ರಕ್ತಹೀನತೆ ಇದೆ, ಯಾರಿಗೆ ಕೆಮ್ಮಿದೆ, ಯಾರಿಗೆ ಶೀತ ಇದೆ ಅಂತವ್ರಿಗೆ ಔಷಧಿಯಾಗಿ ಬಳಸ್ತಕ್ಕಂತ ಒಂದು ಪದ್ಧತಿ ಇದೆ. ಅದನ್ನೇ ನಾವು ಎನ್ಕ್ಯಾಶ್ ಮಾಡಿಕೊಂಡು ಆ ರೈತ ಉತ್ಪಾದಕರ ಕಂಪನಿಗೆ ಹೇಳಿ ಅದರ ಉತ್ಪನ್ನವನ್ನು ಇವತ್ತು ಮಾರುಕಟ್ಟೆಗೆ ಪರಿಚಯ ಮಾಡಿಸಿರೋದು. ಈ ನಮ್ಮ ಸ್ಟಾಲಲ್ಲಿ ಅದರ ಉತ್ಪನ್ನ ಸಿಗ್ತಾ ಇದೆ, ಅದನ್ನ ತಗೊಂಡು ನೀವು ಟೇಸ್ಟ್ ಕೂಡ ನೋಡ್ಬೋದು. ನಮ್ಮ ಎರಡು ಮೂರು ಸ್ಟಾಲಲ್ಲಿ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಉತ್ಪನ್ನ ಮಾಡಲಿಕ್ಕೆ ರೈತ ಉತ್ಪಾದಕ ಕಂಪನಿ ಒಂದು ಸಣ್ಣ ಬಂಡವಾಳ ಅದನ್ನ ಮಾಡಲಿಕ್ಕೆ ಬಂಡವಾಳ ಬೇಕು. ಅದಕ್ಕೆ ಈಗ ಅದಕ್ಕೆ ಒಂದು ಕನ್ವರ್ಜೆನ್ಸ್ ಆಗಿ ಕರ್ನಾಟಕ ಸಮೃದ್ಧಿ ಯೋಜನೆಯಿಂದ ಈ ವರ್ಷ ಅವರಿಗೆ ಒಂದು ಸಣ್ಣ ಮಟ್ಟದ ಅನುದಾನ ಕೂಡ ಶಾಂಕ್ಷನ್ ಆಗಿದೆ. ಈಗ ಅವರಿಗೆ 3.5 ಲಕ್ಷ ರಿಲೀಸ್ ಆಗಿದೆ. ಇನ್ನು ಈ ಮುಂದಿನ ತಿಂಗಳಲ್ಲಿ ಇನ್ನೊಂದು 10 ಲಕ್ಷ ಅವರಿಗೆ ಗ್ರಾಂಟ್ ರೂಪದಲ್ಲಿ ಹಣ ರಿಲೀಸ್ ಬರ್ತದೆ. ಈಗ ಅವರು ಪ್ಯಾಕಿಂಗ್ ಡ್ರೈಯರ್ ಎಲ್ಲ ಮಿಷಿನ್ ಗಳನ್ನ ಈಗ ಮ್ಯಾನೇಜ್ ಮಾಡ್ತಾ ಇದಾರೆ, ಈ ಮಿಷಿನ್ ಗಳನ್ನ ಸೆಟ್ಅಪ್ ಮಾಡ್ತಾ ಇದೆ. ಇದು ನಮ್ಮ ರೈತ ಉತ್ಪಾದಕ ಕಂಪನಿಗಳು ಮಾಡ್ತಾ ಇರೋದು. ಅದಾದ ನಂತರ ಅದನ್ನ ರೈತರ ಉತ್ಪನ್ನಗಳನ್ನು ನಾವು ನಮ್ಮ ರೈತರ ಸಂಸ್ಥೆ ಇನಿಷಿಯೇಟ್ ಮಾಡಿರುವಂತದ್ದು ಇದನ್ನ ಮಾರುಕಟ್ಟೆ ತಲುಪಿಸೋದು ಹೆಂಗೆ? ನಾವು ರೈತರನ್ನ ಹಳ್ಳಿಯಲ್ಲಿ ಉತ್ಪನ್ನ ಆಗುತ್ತೆ, ಅಲ್ಲಿಂದ ರೈತರು ಅದನ್ನ ಮಾರುಕಟ್ಟೆಗೆ ಹೆಂಗೆ ತಗೊಂಡೋಗ್ಬೇಕು, ಮಾರುಕಟ್ಟೆಗೆ ಹೆಂಗೆ ರೀಚ್ ಮಾಡಿಸ್ಬೇಕು, ಅದಕ್ಕೆ ನಾವು ಒಂದು ವ್ಯವಸ್ಥೆ ಒಂದು ರಿಪ್ಪನ್ಪೇಟೆ ರೈತ ಉತ್ಪಾದಕ ಕಂಪನಿಗೆ ನಾವೊಂದು ನಬಾರ್ಡ್ಗೆ ಅವ್ರಿಗೆ ಒಂದು ವೆಹಿಕಲ್ ಸ್ಯಾಂಕ್ಷನ್ ಮಾಡಿಸಿದ್ವಿ. ಆ ರೈತ ಉತ್ಪಾದಕ ಕಂಪನಿಯವರು ಅವ್ರಿರತಕ್ಕಂಥದ್ದು ಹಳ್ಳಿಯಲ್ಲಿ, ಅಲ್ಲಿ ಅದನ್ನ ಮುನ್ನಡೆಸಕ್ ಆಗಲ್ಲ. ಅದಕ್ಕೆ ಅವ್ರದ ಒಂದು ಅನುಮತಿ ಮೇರೆಗೆ ಚೈತನ್ಯ ಸಂಸ್ಥೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಆ ವೆಹಿಕಲ್ ಅನ್ನ ಸ್ಪೆಷಲ್ ಆಗಿ ಈ ತರ ಡಿಸೈನ್ ಮಾಡಿರೋದು. ಆ ವೆಹಿಕಲ್ ಇಲ್ಲಿ ಬಂದು ನಿಂತಿದೆ. ಈಗ ಯಾರಾದ್ರೂ ನೋಡಿದ್ರೆ ಇಂದಿಲ್ಲ ಲೈನ್ ಅಲ್ಲಿ ಲಾಸ್ಟ್ ಅಲ್ಲಿ ವೆಹಿಕಲ್ ನಿಂತಿದೆ. ಅಲ್ಲಿ ಪದ ರೈತ ಉತ್ಪಾದನೆ ಉತ್ಪಾದಕ ಕಂಪನಿಗಳು ಉತ್ಪಾದನೆ ಮಾಡಿದಂತ ಪದಾರ್ಥಗಳಿಗೆ ಮಾರಾಟ ಆಗ್ತಾ ಇದೆ. ಆ ರೀತಿ ನಾವು ಇದನ್ನ ಪ್ರತಿ ನಮ್ಮ ಉತ್ಪನ್ನ ಗ್ರಾಮೀಣ ಪ್ರದೇಶದಲ್ಲಿ ಆಗುತ್ತೆ, ಅದನ್ನ ಉಪಯೋಗಿಸಲೇ ಅದು ಪಟ್ಟಣ ಪ್ರದೇಶದಂತವರು ನಮ್ಮ ಈ ತರ ನಗರ ಪ್ರದೇಶದಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರೆ ಗ್ರಾಹಕರಿಗೆ ಜಾಸ್ತಿ ಇದ್ದಾರೆ, ಅವರು ಗ್ರಾಹಕರಿಗೆ ತಲುಪಿಸಕ್ಕೆ ನಾವು ಮಧ್ಯವರ್ತಿಗಳಾಗಿ ಒಂದು ಪೋಸ್ಟ್ಮ್ಯಾನ್ ರೀತಿಯಲ್ಲಿ ಕೆಲಸ ಮಾಡುವಂತ ಕೆಲಸವನ್ನ ಈಗಾಗಲೇ ನೋಡಿ ನಡ ಉದ್ಘಾಟನೆ ಆಗಿ ವ್ಯವಹಾರಗಳ ರೀತಿ ಚಟುವಟಿಕೆಗಳು ನಮ್ಮ ವೆಹಿಕಲ್ ಅಲ್ಲಿ ಪ್ರಾರಂಭ ಆಗಿರುವಂಥದ್ದು. ಇದನ್ನ ನಾವು ಶಿವಮೊಗ್ಗ ಜಿಲ್ಲೆ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಿದ್ದೇವೆ. ಇದು ರಾಜ್ಯದಲ್ಲಿ ಕೂಡ ಪ್ರಥಮ. ಇದನ್ನ ಪ್ರತಿ ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡ್ಗೂ ಕೂಡ ಈ ವೆಹಿಕಲ್ ಅನ್ನು ನಾವು ಕನೆಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನೀವು ರೈತರು ಯಾವುದೇ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರು ಮಾಡಿ ಪ್ಯಾಕ್ ಮಾಡಿಕೊಟ್ರೆ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿರೋದು. ಬರೇ ಮಾರುಕಟ್ಟೆ ಬರೇ ಪ್ಯಾಕ್ ಮಾಡಿಕೊಟ್ರೆ ಅಲ್ಲ, ಅದಕ್ಕೆ ಬೇಕಾದಂತ ಲೈಸೆನ್ಸ್ಗಳು ಅದಕ್ಕೆ ಬೇಕಾದಂತ ಲ್ಯಾಬ್ ಟೆಸ್ಟಿಂಗ್ ರಿಪೋರ್ಟ್ ಕೂಡ ನಾವೆಲ್ಲ ಮಾಡ್ತೀವಿ. ಮತ್ತೆ ಇದ್ರ ಜೊತೆಗೆ ನಾವು ತಂತ್ರಜ್ಞಾನವನ್ನು ಕೂಡ ಅಳವಡಿಸ್ಕೊಳ್ತಾ ಇದ್ದೀವಿ. ರೈತ ಉತ್ಪಾದಕರನ್ನು ಮಾರಾಟ ಮಾಡೋದ್ರೆ ಗ್ರಾಹಕರಿಗೆ ಮಾಹಿತಿ ಕೊಡುವಂಥದ್ದು, ಮತ್ತೆ ಅವರು ಉಪಯೋಗಿಸಿದ ನಂತರ ಪದಾರ್ಥಗಳನ್ನು ಫೀಡ್ಬ್ಯಾಕ್, ಈಗ ಯಾವ್ದೋ ಒಂದು ಅಡಿಕೆ ಪೌಡರ್ ಕೊಟ್ಟಿದ್ದೀವಿ ಅದನ್ನು ಬಳಸಿದ್ದಾರೆ, ಸುಮಾರು ಜನ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ, ಆಯ್ತು ತಗೊಂಡು ಹೋಗ್ತಾರೆ, ಅವ್ರ ನಂಬರ್ ತಗೊಳ್ತೀವಿ. ಅವ್ರ ನಂಬರ್ ತಗೊಂಡು ನಂತರ ನೆಕ್ಸ್ಟ್ ನಾವು ಇವ್ರು ನಮ್ಮಿಂದ ಅವರ ಒಂದು ಅನುಭವವನ್ನು ಅವ ಪ್ರಾಡಕ್ಟ್ ಹೇಗೆ ಆಯಿತು ಅದನ್ನು ಬಳಸಿ ಏನು ಅವ್ರಿಗೆ ಅನುಕೂಲ ಆಯ್ತು ಅದ್ರ ಫೀಡ್ಬ್ಯಾಕ್ ತಗೊಂಡು ಮತ್ತೆ ಅದನ್ನ ಇನ್ನು ಏನು ನಾವು ಅದನ್ನ ಅಭಿವೃದ್ಧಿ ಮಾಡಬೇಕು, ಇನ್ನು ಚೆನ್ನಾಗಿ ಮಾಡಬೇಕು, ಅದಕ್ಕೆ ಬೇಕಾದಂತ ಕೆಲಸಗಳನ್ನು ಕೂಡ ನಮ್ಮ ರೈತ ಚೈತನ್ಯ ಸಂಸ್ಥೆ ಇನಿಷಿಯೇಟ್ ಮಾಡಿ ಮುಂದೆ ತಗೊಂಡು ಹೋಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೈತ ಉತ್ಪಾದಕ ಕಂಪನಿ ಏನೇ ಪದಾರ್ಥಗಳು ಮಾಡಿದ್ರು ಏನೇ ಇವನ್ ತರಕಾರಿ ಕೂಡ ತರಕಾರಿ ಬೆಳೆದ್ಕೊಡ್ತೀವಿ, ಅದು ಕೂಡ ನಮಗೆ ಕೆಮಿಕಲ್ ಫ್ರೀ ಇರಬೇಕು, ರೆಸಿಡ್ಯುಯಲ್ ಫ್ರೀ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಸ್ವಾಭಾವಿಕವಾಗಿ ರಾಸಾಯನಿಕ ಮುಕ್ತ ಆಹಾರಗಳನ್ನ ಗ್ರಾಹಕರಿಗೆ ರೈತ ಉತ್ಪಾದಕರ ಕಂಪನಿ ಉತ್ಪನ್ನಗಳನ್ನು ತಲುಪಲಿಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದೆ. ಇದಾದ ನಂತರ ಯಾರು ಹೇಳಿದ್ರೆ ರೈತ ಉತ್ಪಾದಕ ಕಂಪನಿ ಉದ್ದೇಶ ಇಷ್ಟು ಕನೆಕ್ಟ್ ಆಗುತ್ತೆ. ರೈತ ಉತ್ಪಾದಕ ಕಂಪನಿ ಅಂತ ಹೇಳಿದ್ರೆ ನಾವು ಅದರಲ್ಲಿ ಇನ್ಪುಟ್ ಔಟ್ಪುಟ್ ನಮ್ದೇ ಬ್ರ್ಯಾಂಡಿಂಗ್ ಎಲ್ಲದ ಚಟುವಟಿಕೆ ಇದೆ. ಇದು ಎಲ್ಲ ಚಟುವಟಿಕೆ ಕೂಡ ನಮ್ಮಲ್ಲಿ ಕಲೆಕ್ಟಿವ್ ಫಾರ್ಮಿಂಗ್. ರೈತ ಉತ್ಪಾದಕ ಕಂಪನಿ ಅಂತ ಹೇಳಿದ್ರೆ ಕೃಷಿಯನ್ನ ಇನ್ನೊಂದೇ ಒಬ್ಬೊಬ್ಬರೇ ಮಾಡಿದ್ರೆ ನಾವು ಸಸ್ಟೈನ್ ಆಗಲಿಕ್ಕೆ ಆಗಲ್ಲ, ಲಾಭ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಕೃಷಿಯನ್ನ ನೀವು ಗುಂಪಾಗಿ ಮಾಡಿ, ರೈತರ ಉತ್ಪಾದಕ ಕಂಪನಿ ತರ ನೀವೆಲ್ಲರೂ ಒಟ್ಟಾಗಿ ಕೃಷಿ ಮಾಡಿದ್ರೆ ನೀವು ಲಾಭ ಮಾಡ್ಲಿಕ್ಕೆ ಆಗುತ್ತೆ ಅಂತ ಇವತ್ತು ಪ್ರೂವನ್. ನಾವು ಇದನ್ನ ಆಲ್ರೆಡಿ ನಿಮಗೆ ಹಿಂದಿನ ಏನ್ ಚಾರ್ಟ್ ಮಾಡಿ ತೋರಿಸಿದೀವಲ್ಲ, ಅಷ್ಟು ಲಾಭ ಮಾಡ್ಲಿಕ್ಕೆ ಕಲೆಕ್ಟಿವ್ ಆಗಿ ಮಾಡಿದ್ರೆ ನಾವು ಗ್ರಾಹಕರನ್ನ ತಲುಪಲಿಕ್ಕೆ ಆಗುತ್ತೆ ಅನ್ನೋದು. ಇದಾದ ನಂತರ ನಾವು ಇದನ್ನ ಇನ್ನೂ ಇನ್ನಷ್ಟು, ಈಗ ಮುಂಚೆ ಹೇಳ್ತಿದ್ವಿ ಒಬ್ಬೊಬ್ಬರೇ ಕೃಷಿ ಮಾಡಿದ್ರೆ ಸಾಕಾಗಲ್ಲ, ಒಬ್ಬರೇ ನಾವು ಬೀಜ ಖರೀದಿ ಮಾಡಿ ಹೋದ್ರೆ ನಮಗೆ ಒಳ್ಳೆ ರೇಟ್ ಸಿಗಲ್ಲ, ಒಳ್ಳೆ ಪದಾರ್ಥ ಸಿಗಲ್ಲ ಅಂತ ಆಯ್ತು. ಒಬ್ಬರೇ ಉತ್ಪನ್ನ ಮಾಡಿದ್ದನ್ನ ನಾವು ಮಾರಾಟ ಮಾಡಕ್ ಹೋದ್ರೆ ನಮಗೆ ಮಧ್ಯವರ್ತಿಗಳು ಬರುತ್ತೆ, ನಮಗೆ ಅವರು ನಮಗೆ ಒಳ್ಳೆ ರೇಟ್ ಕೊಡಲ್ಲ, ನಮಗೆ ಅವರಿಂದ ಶೋಷಣೆ ಆಗತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನ ಎಫ್ಪಿಒ ಅಂತ ಮಾಡಿದ್ಬಿಡಿ. ನೀವು ಎಫ್ಪಿಒ ವಯಸ್ಸು ಇದನ್ನ ಕೆಲಸ ಮಾಡಿ. 2016 ಅಂದ್ರೆ 2019 ಒಂದು ಕಳೆದ 4-5 ವರ್ಷದಿಂದ ಸೀರಿಯಸ್ ಆಗಿ ಇದನ್ನ ಕೆಲಸ ಮಾಡ್ಕೊಳ್ತಾ ಬಂದ್ವಿ. ಅಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಲಾಭ ಆಯ್ತು, ಮತ್ತೆ ಮಧ್ಯೆ ಸಮಸ್ಯೆಗಳಾಯ್ತು. ಆಯ್ತು, ಈ ಸಮಸ್ಯೆಯನ್ನು ಎದುರಿಸೋದು ಹೇಗೆ, ಈ ಸಮಸ್ಯೆಗಳ ನಾವು ಹೇಗೆ ಪರಿಹಾರ ಕಂಡುಕೋಬಹುದು? ನಾವು ಅವಾಗ ಮತ್ತೆ ಯೋಚನೆ ಮಾಡಿದ್ರು, ಯಾಕೆ ನಾವು 49 ಜಿಲ್ಲಾ ಎಫ್ಪಿಒಗಳಿದೆ, ನಾವು ಅದನ್ನ ಯಾಕೆ ಒಂದು ಒಕ್ಕೂಟ ರಚನೆ ಮಾಡಬಾರ್ದು? ಆಗ ಈಗಾಗಲೇ ನಾವು ಜಿಲ್ಲಾ ಮಟ್ಟದ ರೈತ ಉತ್ಪಾದಕರ ಸಹೋದಯ ರೈತ ಉತ್ಪಾದಕರ ಒಕ್ಕೂಟ ಅಂತೇಳಿ ಈಗಾಗಲೇ ನೋಂದಣಿ ಮಾಡಿರೋದನ್ನು ಕೂಡ ಕಂಪನಿ ಹಾಕ್ತದೆ. ಈಗ ಅದು ನಿನ್ನೆ ಅಷ್ಟೇ ನಾವು ರಿಜಿಸ್ಟರ್ ಸರ್ಟಿಫಿಕೇಟ್ ಅನ್ನು ರಿಸೀವ್ ಮಾಡಿದ್ದೀವಿ. ಈಗ ಜಿಲ್ಲಾ ಮಟ್ಟದ ಒಕ್ಕೂಟ ಇದನ್ನ ಯಾಕೆ ಮಾಡಿದ್ದೀವಿ? ಇದರಿಂದ ಏನ್ ಮುಖ್ಯ ಉದ್ದೇಶ? ಇದನ್ನ ಮುಂದೆ ನಾವು ಹೇಗೆ ರೈತ ಉತ್ಪಾದಕ ಕಂಪನಿಗಳನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ? ನಾವೀಗ ರೈತ ಉತ್ಪಾದಕರಿಗೆ ಕೆಲಸ ಏನ್ ಮಾಡುತ್ತೆ, ಎಷ್ಟು ಲಾಭ ಆಯ್ತು, ಅದರಿಂದ ಏನೆಲ್ಲ ಮಾಡ್ಬೋದು ನಮ್ಗೆ ಗೊತ್ತಾಯ್ತು. ಜಿಲ್ಲಾ ಒಕ್ಕೂಟ ಮಾಡಿ ಇನ್ನಷ್ಟು ನಾವು ರೈತರನ್ನ ಇನ್ನಷ್ಟು ಜಾಸ್ತಿ 30,000 ಜನ ರೈತರು ಇದ್ದಾರೆ, ಅವ್ರು 60,000 ಜನ ರೀಚ್ ಆಗ್ಬೇಕು. ನಮಗೆ ಇನ್ನೊಂದು ಸ್ವಲ್ಪ ಅಷ್ಟೇ 1 ಕೋಟಿ ಅಷ್ಟೇ ಲಾಭ ಆಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ 2-3 ಕೋಟಿ ಲಾಭ ಮಾಡಬೇಕು. 100 ಕೋಟಿ ದಾಖಲೆ ಇಟ್ಟಿದ್ದೀವಿ, ಅದನ್ನ 500 ಕೋಟಿವರೆಗೂ ನಾವು ವಹಿವಾಟನ್ನು ಮಾಡಬೇಕು. ಈ ವಿಷಯ, ಈ ಒಕ್ಕೂಟ ಮುಂದೆ ರಚನೆ, ನಮ್ಮ 49 ರೈತ ಉತ್ಪಾದಕರನ್ನು ಸೇರಿ, ಇದು ಕೂಡ ರಾಜ್ಯದಲ್ಲಿ ಒಂದು ಮೊದಲ ಪ್ರಯತ್ನ. ರೈತ ಉತ್ಪಾದಕ ಕಂಪನಿಯನ್ನ ಕಂಪನಿ ಹಾಕಲಿ ರಿಜಿಸ್ಟರ್ ಮಾಡಿಸಿ ಅದನ್ನ ಮುನ್ನಡೆಸುವಂತ ಜವಾಬ್ದಾರಿಯನ್ನು ಕೂಡ ಚೈತನ್ಯ ಸಂಸ್ಥೆ ತಗೊಂಡಿದೆ, ಅದನ್ನ ಮುನ್ನಡೆಸುತ್ತೆ. ಆತ್ಮೀಯ ರೈತ ಬಂಧುವರೇ, ಇದುವರೆಗೂ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ರಜತ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳ ಏಪ್ರಿಲ್ 26 ರಿಂದ 28 2025 ತಾಂತ್ರಿಕ ಸಮಾವೇಶದ 2ನೇ ದಿನದ ಕಾರ್ಯಕ್ರಮದಲ್ಲಿ ಮೊದಲಿಗೆ ರೈತ ಉತ್ಪಾದಕ ಕಂಪನಿಗಳ ಒಕ್ಕೂಟಗಳ ಮಹತ್ವ ಬಗ್ಗೆ ವಿಷಯವನ್ನ ತಿಳಿದುಕೊಂಡ್ರಿ. 2ನೇದು ರೈತ ಉತ್ಪಾದಕ ಕಂಪನಿಗಳ ರಚನೆ ಮತ್ತು ಭವಿಷ್ಯದ ನಿರೀಕ್ಷೆಗಳು ಕುರಿತು ಮಾತನಾಡಿದವರು ಶಿವಮೊಗ್ಗದ ಚೈತನ್ಯ ಗ್ರಾಮೀಣಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಬಟ್ರೀಶ್ ಬಿಟಿ ಅವರು. ಇದನ್ನು ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್ ಅವರು, ನಿರೂಪಣೆ ಡಾಕ್ಟರ್ ಪ್ರಶಾಂತ್ ಸಿ, ಸಹಾಯಕ ಪ್ರಾಧ್ಯಾಪಕರು ಕೀಟಶಾಸ್ತ್ರ AISCRP ತಂಬಾಕು ZARS ನವಲೆ ಶಿವಮೊಗ್ಗ ಇವರಿಂದ ಮಾಹಿತಿಯನ್ನ ಕೇಳಿದಿರಿ. ನಂತರ ಈಗ ಒಂದು ಪರಿಸರ ಗೀತೆಯನ್ನ ಕೇಳೋಣ, ಬನ್ನಿ. ಕಡಿಬೇಡ ನಡೆ ನಡ ತಮ್ಮ ಗಿಡ ನೆಟ್ಟು ನೋಡ, ಬೇಡ ಬೇಡ ತಮ್ಮ ಮರ ಕಡಿಬೇಡ ನಡ ನಡ ತಮ್ಮ ಗಿಡ ನೆಟ್ಟು ನೋಡ. ನೆರಳ ನೀಡುವುದು ಫಲವ ಕೊಡುವುದು, ನೆರಳ ನೀಡುವುದು ಫಲವ ಕೊಡುವುದು, ಮಳೆಯ ಸೆಳೆವುದು ಸಿರಿ ಬೆಳೆಯ ಕೊಡುವುದು, ಮಳೆಯ ಸೆಳೆವುದು ಸಿರಿ ಬೆಳೆಯ ಕೊಡುವುದು. ಬೇಡ ಬೇಡ ತಮ್ಮ ಮರ ಕಡಿಬೇಡ ನಡ ನಡ ತಮ್ಮ ಗಿಡ ನೆಟ್ಟು ನೋಡ. ಬೀಸುವ ಮಾಮರ ಮುರಿದು ಬಿಸಿಲಿನ ತಾಪ್ಯಾಕ, ಸುಡು ಸುಡು ಬಿಸಿಲಿನ ಬೆವರಲ್ಲಿ ಬೆಂದು ಪರಿತಪಿಸುವುದ್ಯಾಕ, ಹುಡಕೆ ಕೊಡಲಿಯ ಪೆಟ್ಟಾಕ. ತಂಗಾಳಿಯ ಬೀಸುವ ಮಾಮರ ಮುರಿದು ಬಿಸಿಲಿನ ತಾಪ್ಯಾಕ, ಸುಡು ಸುಡು ಬಿಸಿಲಿನ ಬೆವರಲ್ಲಿ ಬೆಂದು ಪರಿತಪಿಸುವುದ್ಯಾಕ, ಬುಡಕೆ ಕೊಡಲಿಯ ಪೆಟ್ಟಾಕ. ಬುಡಕೆ ಕೊಡಲಿಯ ಪೆಟ್ಯಾಕ, ಬುಡಕೆ ಕೊಡಲಿಯ ಪೆಟ್ಯಾಕ. ಬೇಡ ಬೇಡ ತಮ್ಮ ಮರಕಡಿ ಬೇಡ, ನಡ ನಡ ತಮ್ಮ ಗಿಡ ನೆಟ್ಟು ನೋಡ. ಮುರಿದ ಬಳ್ಳಿಯ ಹರಿದ ಬರಿದಾಗ ಭೂಮ್ಯಾಕ, ಹಸು ಕಂದನ ಕೊರಳ ಒಡಲಲ ಹಿಸುಕಿ ಕೊಲ್ಲುವ ಮನಸ್ಯಾಕ, ಮಾನವ ನೀತಿಯ ಮರೆತ್ಯಾಕ. ಗಿಡವನ್ನು ಮುರಿದ ಬಳ್ಳಿಯ ಹರಿದ ಬರಿದಾದ ಭೂಮ್ಯಾಕ, ಹಸು ಕಂದನ ಕೊರಳ ಒಡಲಲ ಹಿಸುಕಿ ಕೊಲ್ಲುವ ಮನಸ್ಯಾಕ, ಮಾನವ ನೀತಿಯ ಮರೆತ್ಯಾಕ, ಮಾನವ ನೀತಿಯ ಮರೆತ್ಯಾಕ, ಮಾನವ ನೀತಿಯ ಮರೆತ್ಯಾಕ.